ಹೊಸಕೋಟೆಯ ಮಾಲೂರಿನಲ್ಲಿ ನಿರ್ಮಾಣಗೊಂಡಿರುವ ನೂತನ ಆಹಾರ ಪದಾರ್ಥಗಳ ದಾಸ್ತಾನು ಘಟಕಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತ ಅಕ್ರಂ ಪಾಷಾ ಚಾಲನೆ ನೀಡಿ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿ ಗುಣಮಟ್ಟ ಕಾಪಾಡಿಕೊಳ್ಳುವುದರೊಂದಿಗೆ ವಿತರಣೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಮಂಡಲ ಅಧಿವೇಶನ, ಜಂಟಿ ಸದನ ಉದ್ದೇಶಿಸಿ ನಾಳೆ ರಾಜ್ಯಪಾಲರಿಂದ ಭಾಷಣ. ಮೂರು ದಿನಗಳ ಹಂಪಿ ಉತ್ಸವ ಇಂದು ಸಂಪನ್ನ. 3 ಎಕರೆಗಿಂತ ಹೆಚ್ಚಿನ ಅರಣ್ಯ ಭೂಮಿ ಒತ್ತುವರಿ ವಿರುದ್ದ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ವಿಧಾನಸೌಧ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದ ಪುಸ್ತಕ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿರುವ ಸಾವಯವ ದೃಢೀಕರಣ ಕೇಂದ್ರದ ಚಟುವಟಿಕೆಗಳ ಕುರಿತು ಅಲ್ಲಿಯ ಮುಖ್ಯಸ್ಥರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಬಿತ್ತರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿರುವ ಸಾವಯವ ದೃಢೀಕರಣ ಕೇಂದ್ರದ ಚಟುವಟಿಕೆಗಳ ಕುರಿತಂತೆ ಅಲ್ಲಿನ ಮುಖ್ಯಸ್ಥರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನು ಕೇಳೋಣ. ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ದೃಢೀಕರಣ ಕೇಂದ್ರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಈ ಸಾವಯವ ಕೃಷಿ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಾವಯವ ವಿಧಾನದಲ್ಲಿ ಯಾರು ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆಯನ್ನು ಮಾಡ್ತಾರೋ ಅಂತಹ ಉತ್ಪನ್ನಗಳಿಗೆ ಇವತ್ತು ಹೆಚ್ಚು ಬೇಡಿಕೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸಾವಯವದ ಹೆಸರಿನಲ್ಲಿ ಸಾಕಷ್ಟು ಮೋಸವೂ ಕೂಡ ನಡೀತಾ ಇದೆ. ಅದು ನಿಜವಾಗ್ಲೂ ಕೂಡ ಸಾವಯವ ಪದಾರ್ಥವ, ಸಾವಯವ ವಿಧಾನವನ್ನು ಅನುಸರಿಸಿ ಅದರ ಉತ್ಪಾದನೆಯನ್ನು ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮ ಅನೇಕ ಕೇಳುಗರಲ್ಲಿ ಮತ್ತು ಗ್ರಾಹಕರಲ್ಲಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಾವಯವ ಉತ್ಪನ್ನಗಳನ್ನು ಪ್ರಮಾಣೀಕರಣ ಮಾಡುವ ನಿಟ್ಟಿನಲ್ಲಿ, ದೃಢೀಕರಣ ನೀಡುವ ನಿಟ್ಟಿನಲ್ಲಿ ಅನೇಕ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಈ ಸಾವಯವ ಪದಾರ್ಥಗಳನ್ನು ದೃಢೀಕರಣ ಮಾಡತಕ್ಕಂತಹ ಯಾವುದೇ ಸಂಸ್ಥೆ ಇರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಹಾಸನದಲ್ಲಿ ಇರತಕ್ಕಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ ಏನಿದೆಯೋ ಈ ಮಹಾವಿದ್ಯಾಲಯದಲ್ಲಿ ಸರ್ಕಾರದ ವತಿಯಿಂದಲೇ ಸಾವಯವ ದೃಢೀಕರಣ ಕೇಂದ್ರವನ್ನು ಈಚೆಗೆ ಪ್ರಾರಂಭವನ್ನು ಮಾಡಲಾಗಿದೆ. ಈ ಸಾವಯವ ದೃಢೀಕರಣ ಕೇಂದ್ರದ ವಿಶೇಷ ಏನಪ್ಪ ಅಂತ ಹೇಳಿದರೆ, ಇದು ಯಾವುದೇ ಕೃಷಿ ಬೆಳೆಗಳಾಗಿರಬಹುದು, ತೋಟಗಾರಿಕಾ ಬೆಳೆಗಳಾಗಿರಬಹುದು, ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇದು ಸಾವಯವವೋ ಅಲ್ಲವೋ ಅನ್ನುವಂತಹ ದೃಢೀಕರಣ ಚೀಟಿಯನ್ನು ಅವರು ನೀಡ್ತಾರೆ. ಹೀಗೆ ನಮ್ಮ ಹಾಸನದಲ್ಲಿ ಸಾವಯವ ದೃಢೀಕರಣ ಕೇಂದ್ರ ಅನ್ನುವಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಅನೇಕ ಕೃಷಿಕರಿಗೆ ಬಹಳ ಒಂದು ಖುಷಿಯ ಸಂಗತಿಯಾಗಿದೆ. ಈ ಒಂದು ಕೇಂದ್ರದ ನೆರವನ್ನು ಪಡೆದುಕೊಂಡು ತಮ್ಮ ತಾಕಿನಲ್ಲಿ ಬೆಳೀತಾ ಇರತಕ್ಕಂತಹ ಏನು ಕೃಷಿ ಉತ್ಪನ್ನಗಳಿದ್ದಾವೋ ಅವುಗಳಿಗೆ ದೃಢೀಕರಣವನ್ನು ಪಡೆದುಕೊಳ್ಳಬಹುದು. ಇದೊಂದು ಸರ್ಕಾರದ ಸಂಸ್ಥೆ ಆಗಿರುವುದರಿಂದ ದೇಶದ ಎಲ್ಲ ಭಾಗದಲ್ಲಿಯೂ ಕೂಡ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಒಂದು ದೃಢೀಕರಣಕ್ಕೆ ತನ್ನದೇ ಆದಂತಹ ಮಹತ್ವ ಇರುತ್ತೆ. ಈ ನಿಟ್ಟಿನಲ್ಲಿ ತಾವು ಬೆಳೆದಂತಹ ಪದಾರ್ಥಗಳನ್ನು ಸಾವಯವ ಅಂತ ಹೇಳಿ ದೃಢೀಕರಣವನ್ನು ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂತಹ ಅಥವಾ ರಫ್ತು ಮಾಡ್ತಕ್ಕಂತಹ ಒಂದು ಸದಾವಕಾಶ ನಮ್ಮ ಜಿಲ್ಲೆಯ ಜನರಿಗೆ ದೊರೆತಿರ್ತಕ್ಕಂಥದ್ದು ಒಂದು ಪುಣ್ಯ ಅಂತ ಹೇಳಿ ಹೇಳಬಹುದು. ಈ ನಿಟ್ಟಿನಲ್ಲಿ ಈ ಸಾವಯವ ದೃಢೀಕರಣ ಕೇಂದ್ರ ಅಂತ ಅಂದರೆ ಏನು, ಹೇಗೆ ಸಾವಯವ ದೃಢೀಕರಣವನ್ನು ಇವರು ಮಾಡ್ತಾರೆ, ಅದಕ್ಕೆ ನಮ್ಮ ಕೃಷಿಕರ ಮಟ್ಟದಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ, ಈ ಸಾವಯವಕ್ಕೆ ಯಾಕೆ ಇಷ್ಟು ಮಹತ್ವ ಬಂದಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾವಯವಕ್ಕೆ ಇವತ್ತು ಹೆಚ್ಚಿನ ಬೇಡಿಕೆ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಹೌದು, ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಇವತ್ತು ಪೇಟೆ ಪಟ್ಟಣಗಳಲ್ಲಿ ಸಾವಯವ ದೃಢೀಕರಣಕೃತ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ, ಹೆಚ್ಚು ಅದನ್ನ ಜನರು ಬಯಸ್ತಾರೆ. ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿ ಅಂತ ಅಂದ್ರೆ ಏನು, ಏನೆಲ್ಲ ಅದು ಒಳಗೊಂಡಿರುತ್ತೆ, ಈ ದೃಢೀಕರಣ ಅಂತ ಅಂದ್ರೆ ಏನು, ಮತ್ತೆ ದೃಢೀಕರಣ ಯಾಕೆ ಬೇಕು, ದೃಢೀಕರಣದಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಸಾವಯವ ಕೃಷಿ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ತಮ್ಮದೇ ಆದಂತಹ ಪರಿಭಾಷೆಯಲ್ಲಿ ತಿಳಿಸ್ಕೊಡಿ. ಖಂಡಿತವಾಗ್ಲು. ಈಗ ನಾವೆಲ್ಲ ಅನ್ಕೊಂಡಿರೋ ಸಾವಯವ ಅಂದ್ರೆ ರಾಸಾಯನಿಕ ಕೀಟನಾಶಕಗಳು, ಗೊಬ್ಬರಗಳು, ಉಪಯೋಗಿಸ್ದಲೇ ಬೆಳೆದಂತಹ ಬೆಳೆಗಳು ಅಥವಾ ಉತ್ಪನ್ನಗಳನ್ನ ಸಾವಯವ ಅಂತ ಅನ್ಕೊಂಡಿದೀವಿ ನಾವು. ಆದ್ರೆ ಸಾವಯವ ಅಂದ್ರೆ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಾವಯವ ಅಂತ ಒಂದು ಉತ್ಪಾದನೆಗೆ ಅನೇಕ ರೀತಿಯಾಗಿ ವ್ಯಾಖ್ಯಾನಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳು ನೀಡಿದಾವೆ. ಅದೇ ರೀತಿ ಹೇಳೋದಾದ್ರೆ ಏನ್ IFOAM ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಆರ್ಗ್ಯಾನಿಕ್ ಕೃಷಿ ಚಳುವಳಿಗಳು ಮೂವ್ಮೆಂಟ್ಸ್ ಅಂತ ಕರಿತೀವಿ ಅದನ್ನ, ಅದೊಂದು ಉತ್ಕೃಷ್ಟವಾದ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅವ್ರು ಹೇಳೋ ಪ್ರಕಾರ ಈ ಒಂದು ಸಾವಯವ ಉತ್ಪನ್ನ ಅಂತ ಅಂದ್ರೆ ಖಂಡಿತವಾಗ್ಲೂ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನ ಬಳಸದೆ ಅದರ ಜೊತೆಗೆ ಪರಿಸರ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಜವಾಬ್ದಾರಿಯುತವಾಗಿ ಬೆಳೆದಂತಹ ವಿಧಾನ ಆಗಿರುತ್ತೆ. ಮತ್ತೆ ಮಣ್ಣಿನ ಸಂತಾನೋತ್ಪತ್ತಿ ಮತ್ತೆ ಮಣ್ಣಿನ ಫಲವತ್ತತೆ ಮತ್ತೆ ಪುನರುತ್ಪಾದಕ ಸಾಮರ್ಥ್ಯ ಮಣ್ಣಿನಲ್ಲಿ ಏನಾದ್ರು ರೀಸೈಕ್ಲಿಂಗ್ ಅಂತ ನಾವು ಮಾತಾಡ್ತೀವಿ, ವಾಟರ್ ರೀಸೈಕ್ಲಿಂಗ್, ಕಾರ್ಬನ್ ರೀಸೈಕಲ್, ನೈಟ್ರೋಜನ್ ರೀಸೈಕಲ್ ಅಂತ ಏನ್ ಮಾತಾಡ್ತೀವಿ, ಅವಕ್ಕೆಲ್ಲ ಅನುಗುಣವಾಗಿ ಜೀವ ವೈವಿಧ್ಯಗಳನ್ನ ಇಟ್ಟುಕೊಂಡು ಅಂದ್ರೆ ಬಯೋಡೈವರ್ಸಿಟಿ ಸದಾ ಮೇಂಟೈನ್ ಮಾಡ್ಕೊಂಡದ್ನ ಇರುವಂತೆ ನೋಡಿಕೊಂಡು ಉತ್ತಮ ಸಸ್ಯ ಪೋಷಣೆ ಅಂದ್ರೆ ಆ ಒಂದು ಸಸ್ಯಗಳಾಗ್ಬೋದು ಅಥವಾ ಪ್ರಾಣಿ ಆಗ್ಬೋದು ಅವುಗಳಿಗೆ ಒಳ್ಳೆ ಪೋಷಣೆ ನೀಡ್ತಾ ಮತ್ತೆ ಉತ್ತಮ ಮಣ್ಣಿನ ನಿರ್ವಹಣೆ, ಇದು ಸಾಯಿಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇವತ್ತು ನಾವು ಹೇಳೋದಾದ್ರೆ ಮಣ್ಣಿನ ಫಲವತ್ತತೆ ಮತ್ತೆ ಮಣ್ಣಿನ ನಿರ್ವಹಣೆ ಬಹಳ ಮುಖ್ಯವಾಗಿದೆ. ಅದೇ ರೀತಿ ನೀರಿನ ನಿರ್ವಹಣೆ ಮತ್ತೆ ನೀರಿನ ಬಳಕೆ ಬಹಳ ಮುಖ್ಯವಾಗಿದೆ. ಸೊ ಆ ರೀತಿಯಾಗಿ ಸಂರಕ್ಷಿತ ಪ್ರದೇಶಗಳು ಏನಿದಾವೆ ಅಲ್ಲಿಂದ ಬಂದಂತಹ ಉತ್ಪನ್ನಗಳಿಗೆ ಮಾತ್ರ ನಾವು ಸಾವಯವ ಕೃಷಿ ಉತ್ಪನ್ನ ಅಥವಾ ತೋಟಗಾರಿಕಾ ಉತ್ಪನ್ನ ಅಂತ ಕರಿತೀವಿ. ಅಂದ್ರೆ ನಾನು ಈ ಒಂದು ಏನು ವ್ಯಾಖ್ಯಾನ ಇವ್ರು ಹೇಳಿದರೆ ಇದರ ಅರ್ಥ ಏನು ಅಂತ ಅಂದ್ರೆ ನಾವು ನೀರು, ಮಣ್ಣು ಮತ್ತೆ ಸಸ್ಯಗಳು ಏನಿದಾವೆ ಅವುಗಳನ್ನೆಲ್ಲ ವೈವಿಧ್ಯತೆಗಳನ್ನ ಪೂರ್ಣವಾಗಿ ನಾವು ನೋಡಿಕೊಂಡು ಎಲ್ಲಾ ರೀತಿಯಾಗಿ ಪರಿಸರ ಮಾಲಿನ್ಯ ಆಗದ ರೀತಿ ಮತ್ತೆ ಯಾವುದೇ ರೀತಿಯಾದ ಅನಾಹುತಗಳಾಗ್ಲಿ ಅಥವಾ ಮಾಲಿನ್ಯಗಳನ್ನ ಆಗದ ರೀತಿ ನೋಡಿಕೊಂಡು ಉತ್ಪಾದನೆ ಮಾಡುವಂತದನ್ನ ನಾವು ಸಾವಯವ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಸಂಸ್ಥೆ FAO ಅವ್ರು ಹೇಳೋ ಪ್ರಕಾರ ಸಾವಯವ ಕೃಷಿ ಒಂದು ವಿಶಿಷ್ಟ ಉತ್ಪಾದನಾ ನಿರ್ವಹಣಾ ಪದ್ಧತಿ. ವಿಶಿಷ್ಟ ಅಂದ ತಕ್ಷಣ ನಾವು ರೈತರು ಅಥವಾ ನಾವು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಏನು ಉತ್ಪಾದನೆ ಮಾಡ್ತಾ ಇದೀವಿ ನಾವು, ಅಲ್ಲಿ ಬೇಕಾದಂತಹ ಇನ್ಪುಟ್ಸ್ ಅಂತ ಏನ್ ಕರಿತೀವಿ ನಾವು, ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನ ನಾವು ಬಳಕೆ ಮಾಡ್ತೀವಲ್ಲ ಒಳಸೊರಿಗಳು ಅಂತ ಏನು, ಅವುಗಳನ್ನ ಜುಡಿಷಿಯಸ್ ಆಗಿ ಅಂದ್ರೆ ಬಹಳ ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟು ನ್ಯಾಯಯುತವಾಗಿ ಹೆಚ್ಚಿಗೆ ಆಗದಂಗೆ ಅಥವಾ ವೇಸ್ಟ್ ಮಾಡದಂಗೆ ಪುನರ್ಬಳಕೆ ಮಾಡುವಂತ ಇಂಧನಗಳನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಕಾರ್ಯವಿಧಾನ ಇದು. ಸೊ ಇದು ಜೀವ ವೈವಿಧ್ಯತೆ ಕಾಪಾಡುವಂತದ್ದು ಇವ್ರು ಹೇಳೋ ಪ್ರಕಾರನು. ಮತ್ತೆ ಜೈವಿಕ ಚಕ್ರಗಳು ಅಂತ ಏನಾಗ್ಲಿ ಹೇಳಿದೆ ಹಾಗೆ, ಮತ್ತೆ ಮಣ್ಣಿನ ಜೈವಿಕ ಚಟುವಟಿಕೆ ಸೇರಿದಂತೆ ಕೃಷಿ ಪರಿಸರ ವ್ಯವಸ್ಥೆ ಆರೋಗ್ಯನ ಕಾಪಾಡುವಂತದ್ದು. ಸೊ ಇದೊಂದು ಸಮಗ್ರ ಬೆಳೆ ಉತ್ಪಾದನೆ, ಬರೀ ಕೃಷಿನ ಅಲ್ಲ, ಇದೊಂದು ಸಮಗ್ರ ಅಂದ್ರೆ ಪಶು ಸಂಗೋಪನೆ, ತೋಟಗಾರಿಕೆ, ಜೇನು ಸಾಕಣೆ, ಕೃಷಿ ಎಲ್ಲಾನು ಸೇರಿರ್ಬೇಕು, ಅವಾಗ ಮಾತ್ರ ಇದೊಂದು ಸಮಗ್ರ ಅಂತ ನಾವು ಕರೀಲಿಕ್ಕೆ ಸಾಧ್ಯ. ಅದೇ ರೀತಿ ಮುಂದುವರೆದು ಹೇಳೋದಾದ್ರೆ ಸ್ವಾಭಾವಿಕವಾಗಿ ಲಭ್ಯ ಇರತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳನ್ನೇ ಬಳಸಬೇಕು. ಸಾವಯವ ಕೃಷಿಗೂ ಮತ್ತೆ ನೈಸರ್ಗಿಕ ಕೃಷಿಗೆ ಅವೆರಡಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ನೈಸರ್ಗಿಕ ಕೃಷಿ ಅಂದ್ರೆ ಹೊರಗಡೆಯಿಂದ ಅವರ ಒಂದು ಕೃಷಿ ಕ್ಷೇತ್ರ ಏನಿರುತ್ತೆ ಅಥವಾ ಅವ್ರ ಜಮೀನು ಏನಿರುತ್ತೆ ಅಲ್ಲಿಂದ ಹೊರಗಡೆಯಿಂದ ಯಾವುದೇ ಇನ್ಪುಟ್ಗಳನ್ನ ಅವರು ಉಪಯೋಗಿಸಲ್ಲ ನೈಸರ್ಗಿಕ ಕೃಷಿಯಲ್ಲಿ. ಆದ್ರೆ ಸಾವಯವ ಕೃಷಿಯಲ್ಲಿ ಹೊರಗಡೆಯಿಂದ ಯಾವ್ದಾದ್ರು ಅವ್ರಿಗೆ ನಮಗೆ ಬೇಕಾದಂತ ವಸ್ತುಗಳನ್ನ ತರಬಹುದು, ಆದ್ರೆ ಅವು ಸಾವಯವ ಅಂತ ಹೇಳಿ ದೃಢೀಕರಣ ಆಗಿರ್ಬೇಕಾಗುತ್ತೆ. ಅವಾಗ ಮಾತ್ರ ಅದು ಸಾವಯವ ಕೃಷಿ ಅಂತ ನಾವು ಕರಿತೀವಿ. ಮತ್ತೆ ಇಲ್ಲೂ ಸಹ ಅವರು FAO ಹೇಳೋ ಪ್ರಕಾರ ಮಣ್ಣಿನ ಫಲವತ್ತತೆ ಕಾಪಾಡಬೇಕು, ಮತ್ತೆ ಪರಿಸರ ಸ್ನೇಹಿ ಜೈವಿಕ ವಿಧಾನಗಳನ್ನೇ ಬಳಸಬೇಕು, ನಾವು ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಬೇಕು. ಇಲ್ಲೂ ಸಹ ಬೆಳೆ ಮತ್ತೆ ಭೂಮಿಗೆ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸಬಾರದು, ಜೈವಿಕ ಪರಿಸರ ಸ್ನೇಹಿ ಗೊಬ್ಬರಗಳನ್ನ ಉಪಯೋಗಿಸಬೇಕು, ಮತ್ತೆ ಜೈವಿಕ ಕೀಟನಾಶಕಗಳನ್ನ ಉಪಯೋಗಿಸಬೇಕು. ಈ ರೀತಿ ಮಾಡಿದಂತಹ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಪಶುಸಂಗೋಪನೆಯನ್ನ ನಾವು ಸಾವಯವ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳು ಏನು ಅಂತ ಅಂದ್ರೆ, ಈ ಮಣ್ಣಿನ ಫಲವತ್ತತೆ ಸ್ಥಿರವಾಗಿ ಕಾಪಾಡುವಂಥದ್ದು, ಮತ್ತೆ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಏನ ಪ್ರಮಾಣ ರೀತಿಯಾಗಿ ಮಾಡೋ ಅಂಥದ್ದು, ಮತ್ತೆ ಪರಿಸರ ಮಾಲಿನ್ಯ ತಡೆಗಟ್ಟುವಂಥದ್ದು, ಮಣ್ಣಿನ ಆರೋಗ್ಯ ಕಾಪಾಡುವಂಥದ್ದು, ಉತ್ಪಾದಕತೆಯನ್ನ ಆಗ್ಲೇ ಆ ರೀತಿಯಾಗಿ ಅದನ್ನ ಕಾಪಾಡುವಂಥದ್ದು, ಮತ್ತೆ ಜೈವಿಕ ಗೊಬ್ಬರಗಳ ಬಳಕೆ, ಮತ್ತೆ ಕೀಟ ರೋಗ ಮತ್ತು ಕಳೆ ಏನಿದಾವೆ ಅವುಗಳನ್ನ ಜೈವಿಕ ಮತ್ತು ಸಸ್ಯಜನ್ಯಗಳ ಬಳಕೆಯಿಂದ ನಿರ್ವಹಣೆ ಮಾಡುವಂಥದ್ದು, ಮತ್ತೆ ಸಮಗ್ರ ಕೃಷಿ ಇರಬೇಕು. ಅವಾಗ ಮಾತ್ರ ನಾವು ಇದನ್ನ ಸಾವಯವ ಅಂತ ನಾವು ಕರಲಿಕ್ಕೆ ಸಾಧ್ಯ. ಆದ್ರೆ ಈಗಿನ ಸನ್ನಿವೇಶಗಳಲ್ಲಿ ಕೆಲವರು ಬರೀ ಕೃಷಿ ಮಾಡ್ತಿರ್ತಾರೆ, ಅವ್ರ ಮನೇಲಿ ಯಾವುದೇ ಆದ ಪಶುಸಂಗೋಪನೆ ಕಾರ್ಯಚಟುವಟಿಕೆಗಳಿರಲ್ಲ, ಆದ್ರೆ ಅವರು ಸಾವಯವ ನಮ್ದು ಅಂತ ಹೇಳಿ ಅವರು ಕ್ಲೈಮ್ ಮಾಡ್ತಿರ್ತಾರೆ. ಅದು ಸಾಧ್ಯ ಇಲ್ಲ ಖಂಡಿತವಾಗ್ಲಿ, ಯಾಕೆಂದ್ರೆ ಸಾವಯವ ಅಂದ ತಕ್ಷಣ ಅದೊಂದು ಪಶುಸಂಗೋಪನೆ ಅದ್ರ ಜೊತೆ ಇರಲೇಬೇಕಾಗುತ್ತೆ. ಅವಾಗ ಮಾತ್ರ ಅದು ಸಮಗ್ರತೆ ಇದ್ರೆ ಮಾತ್ರ ನಾವು ಸಾವಯವ ಅಂತ ಕರ್ಲಿಕ್ಕೆ ಸಾಧ್ಯ. ಸೊ ಇನ್ನು ಸಮಗ್ರ ಬೆಳೆ ಪದ್ಧತಿಗಳು ಅಂದ್ರೆ ಬೇರೆ ಬೇರೆ ರೀತಿಯಾದ ಮಾನೋಕ್ರಾಪಿಂಗ್ ಬದಲು ಮಲ್ಟಿ ಕ್ರಾಪಿಂಗ್ ಅಂತ ನಾವು ಕರಿತೀವಿ ಇದನ್ನ. ಸಮಗ್ರ ಬೆಳೆ ಪದ್ಧತಿಗಳು ಮತ್ತೆ ಬೆಳೆ ಪರಿವರ್ತನೆ ಅಂದ್ರೆ ಆಲ್ಟರ್ನೇಟ್ ಕ್ರಾಪಿಂಗ್ ಮಾಡಬೇಕಾಗುತ್ತೆ, ಮತ್ತೆ ಅಂತರ ಬೆಳೆಗಳು ಮಧ್ಯದಲ್ಲಿ ಬೇರೆ ಬೇರೆ ಬೆಳೆಗಳು ಬೆಳೆಯುವಂಥದ್ದು, ಮತ್ತೆ ಮಿಶ್ರ ಬೇಸಾಯ ಪದ್ಧತಿಗಳನ್ನ ಅವರು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡಿದಂತಹ ಎಲ್ಲಾ ಕಾರ್ಯವಿಧಾನ ನಾವು ಸಾವಯವ ಅಂತ ನಾವು ಕರಿತೀವಿ. ಈ ಸಾವಯವ ಕೃಷಿ ಯಾಕೆ ಬೇಕು ಅಂತಾರೆ? ಇದು ಬಹಳ ಮುಖ್ಯ ಈಗಿನ ಸನ್ನಿವೇಶದಲ್ಲಿ. ಈಗ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಅನೇಕ ಆಯಾಮಗಳನ್ನ ಕಂಡಿದೆ. ನಾವು ಗ್ರೀನ್ ರೆವಲ್ಯೂಷನ್ ಅಂತೆಲ್ಲ ಕೇಳಿರ್ತೀರಿ. ಸೊ ಆ ರೀತಿ ಅದಕ್ಕೂ ಮುಂಚೆ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭಗಳಲ್ಲಿ ನಮಗೆ ಆಹಾರದ ಕೊರತೆ ಸಾಕಷ್ಟಿತ್ತು. ಆ ನಂತರ ಗ್ರೀನ್ ರೆವಲ್ಯೂಷನ್ ಆಯ್ತು, ಹಸಿರು ಕ್ರಾಂತಿ, ಒಂದ್ ಸ್ವಲ್ಪ ಮಟ್ಟಿಗೆ ನಾವೇ ಸದೃಢತೆ ಬೆಳೆಸ್ಕೊಂಡ್ವಿ. ಅನಂತರ ಏನಾಯ್ತು, ಇನ್ನು ನಮ್ದು ಏನು ಜನಸಂಖ್ಯೆ ಸ್ಫೋಟ ಏನಾಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ಬೆಳೆ ಉತ್ಪಾದನೆ ಮಾಡಬೇಕಾಯ್ತು ಅಥವಾ ಕೃಷಿ ಉತ್ಪನ್ನಗಳು ಬೇಕಾಯ್ತು ನಮಗೆ. ಸೊ ಅವಾಗ ನಮ್ಮ ರೈತರೆಲ್ಲ ಅಥವಾ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟಕ್ಕೆ ರಾಸಾಯನಿಕಗಳನ್ನ ಉಪಯೋಗಿಸ್ಕೊಂಡು ನಾವು ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ಅಲ್ಲಿ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈ ಭತ್ತ ಏನಿದೆ ಒಂದ್ ಎಕರೆಗೆ ಇಷ್ಟು ಯೂರಿಯಾ ಹಾಕ್ಬೇಕು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕು ಅಂತ ಹೇಳಿರ್ತಾರೆ, ಹೇಳಿದೆ ಆ ಒಂದು ಇಂದಿನ ಸ್ಥಿತಿಗತಿಗಳಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತಾನೇ ಬರುತ್ತೆ, ಬಂದಿರುತ್ತೆ ಯಾವ ಬೆಳೆಗೆ ಯಾವ ಗೊಬ್ಬರವನ್ನ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಕೊಡಬೇಕು ಅನ್ನೋದೇ ಇದೆ. ಸೊ ನಮ್ಮ ರೈತರು ಪ್ರಾರಂಭದಲ್ಲಿ ಅಷ್ಟು ಹಾಕಿದಾಗ ಅವರಿಗೆ 15 ಪಟ್ಟು ಅಥವಾ 12-15 ಪಟ್ಟು ಹೆಚ್ಚಿಗೆ ಅವರಿಗೆ ಉತ್ಪಾದನೆ ಆಗ್ತಾ ಇತ್ತು. ಕಾಲಕ್ರಮೇಣ ಏನಾಯ್ತು, ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಯ್ತು ಅಥವಾ ಮಣ್ಣಲ್ಲಿರ್ತಕ್ಕಂಥ ಸಾರಾಂಶ ಅದರದ್ದು ವೈವಿಧ್ಯತೆ ಎಲ್ಲ ಕಡಿಮೆ ಆಗಿರೋದ್ರಿಂದ ನೀವು ಹೇಳಿರ್ತಕ್ಕಂಥ ಪ್ರಮಾಣದಲ್ಲಿ ಗೊಬ್ಬರ ಹಾಕಿದ್ರು ಸಹ ಅವರಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ಲಿಲ್ಲ 12-15. ಅವಾಗ ರೈತರು ಏನ್ ಮಾಡಿದ್ರು, ನಾವು ಹೇಳಿದ್ದಿದ್ದು ಕಡಿಮೆ ಹೇಳಿದ್ರು ಸಹ ಅಥವಾ ಅನುಗುಣವಾಗಿ ಹೇಳಿದ್ರು ಸಹ ಅದನ್ನ ಹಾಕುವಂತ ರಾಸಾಯನಿಕ ಗೊಬ್ಬರಗಳನ್ನೇ 4-5 ಪಟ್ಟು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಏನಾಯ್ತು, ಅವ್ರಿಗೆ ಖರ್ಚು ಜಾಸ್ತಿ ಆಯ್ತು. ಆದ್ರೆ ಮಣ್ಣಿನ ಫಲವತ್ತತೆ ಇನ್ನೂ ಕ್ಷೀಣಿಸ್ತಾ ಹೋಗಿದ್ರಿಂದ ಅವ್ರಿಗೆ ಹೆಚ್ಚಿನ ಉತ್ಪಾದನೆ ಸಿಗ್ತಾ ಇಲ್ಲ. ಈಗ ನಾವ್ ಹೇಳೋದಾದ್ರೆ ಈಗೇನ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಭತ್ತದಲ್ಲೇ ಹೇಳಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಹಾಕಿದ್ರೆ ಈಗಿನ ದಿಸದಲ್ಲಿ 4-5 ಹೆಚ್ಚಿನ ಪಟ್ಟು ಉತ್ಪಾದನೆ ಆಗ್ತಾ ಇದೆ, ಆದ್ರೆ ಪ್ರಾರಂಭದಲ್ಲಿ 12-15 ಪಟ್ಟು ಇದ್ದಂತದ್ದು. ಸೊ ಈ ಸನ್ನಿವೇಶದಲ್ಲಿ ಏನಾಯ್ತು, ನಮ್ಮ ರೈತರು ಹೆಚ್ಚಿಗೆ ಬೇರೆ ಬೇರೆ ರಾಸಾಯನಿಕಗಳನ್ನ ಉಪಯೋಗಿಸಕ್ ಪ್ರಾರಂಭ ಮಾಡಿದ್ರು, ಎಲ್ಲಾ ರೀತಿಯಾಗಿ ಕಡಿಮೆ ಉತ್ಪಾದನೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಗಾಳಿ ನೀರು ಮಣ್ಣು ಪರಿಸರ ಎಲ್ಲ ಕಲುಷಿತಗೊಂಡಿದೆ. ಪ್ರಕೃತಿ ಇರೋಂಥದ್ದು ನಮ್ಮ ಅಗತ್ಯಗಳನ್ನ ಪೂರೈಸಲಿಕ್ಕೆ, ನಮ್ಮ ದುರಾಸೆಗಳನ್ನ ಪೂರೈಸಲಿಕ್ಕೆ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಇನ್ನು ಮುಂದುವರೆದು ಹೇಳೋದಾದ್ರೆ COVID-19 ಆದ ನಂತರ ಅಂತೂ ಸಾಂಕ್ರಾಮಿಕ ಸನ್ನಿವೇಶ ಉಂಟಾದ್ಮೇಲಂತೂ ಈ ಒಂದು ಆಹಾರದ ಮೇಲೆ ಸಾಕಷ್ಟು ಜನರಿಗೆ ತುಂಬಾ ಗಮನ ಬಂದಿದೆ. ನಾವು ಒಳ್ಳೆ ಆಹಾರ ತಿನ್ಬೇಕು, ಸಾವಯವ ಆಹಾರನೇ ತಿನ್ಬೇಕು ಅನ್ನೋಂತ ಒಂದು ಮನಸ್ಸು ಬಂದಿದೆ, ಮತ್ತೆ ಬೇಡಿಕೆನೂ ಹೆಚ್ಚಾಗಿದೆ ಸಾಮಾನ್ಯವಾಗಿ. ಸೊ ಏನಕ್ಕೆ ಸಾವಯವ ಈಗ ನಮ್ಮ ದೇಶದಲ್ಲಿ ಖಂಡಿತವಾಗ್ಲೂ ಆಹಾರ ಉತ್ಪಾದನೆಗೆ ಸಾಕಷ್ಟು ಅವಕಾಶಗಳಿದೆ, ಅದರಲ್ಲೂ COVID-19 ಆದ್ಮೇಲಂತೂ ತುಂಬಾ ಬೇಡಿಕೆ ಹೆಚ್ಚಾಗಿದೆ. ಆ ರೀತಿಯಾಗಿ ಸಾವಯವಾಗಿ ಬೆಳೆದ ಆಹಾರಗಳಿಗೆ ಯಾವುದೇ ಹಾನಿಕಾರಕ ರಾಸಾಯನಿಕಗಳು ಇರಲ್ಲ, ಮೂಲತಃವಾಗಿ ಇರಬಾರದು. ಅದಿತ್ತು ಅಂದ್ರೆ ಸಾವಯವ ಅಲ್ಲ. ಹಾನಿಕಾರಕ ರಾಸಾಯನಿಕಗಳು ಇಲ್ದಲೇ ಇರತಕ್ಕಂಥ, ಕೀಟನಾಶಕಗಳು ಇಲ್ದಲೇ ಇರತಕ್ಕಂಥ, ಮತ್ತೆ ರಸಗೊಬ್ಬರಗಳು ಇಲ್ದಲೇ ಉತ್ಕೃಷ್ಟವಾಗಿ ಬೆಳೆದಂತಹ ಬೆಳೆಗಳಿಗೆ ಈಗ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತವೆ, ಮತ್ತೆ ರುಚಿನೂ ಚೆನ್ನಾಗಿರುತ್ತೆ. ಸೊ ಈ ಎಲ್ಲಾ ಸನ್ನಿವೇಶಗಳಲ್ಲಿ ಅಥವಾ ಅಂಶಗಳನ್ನ ಕ್ರೋಢೀಕರಣ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಭಾರತ ಆಗ್ಬೋದು ಅಥವಾ ವಿಶ್ವಾದ್ಯಂತ ಆಗ್ಬೋದು ಈ ಸಾವಯವ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಇದಕ್ಕೆ ಮೂಲ ಕಾರಣ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು, ಜೊತೆಗೆ ನಾವು ಏನು ಪರಿಸರ ಇದೆ, ಭೂಮಿ ಇದೆ ಅಥವಾ ಗಾಳಿ ನೀರು ಏನಿದೆ ಅವುಗಳ ಪರಿಸರ ಮಾಲಿನ್ಯನ ಹಾಳಾಗದಂಗೆ ನೋಡ್ಕೊಂಡು, ನಾವು ಮಾಲಿನ್ಯ ಮಾಡ್ದಂಗೆ ನೋಡ್ಕೊಂಡು ಮಾಡೋಂಥದ್ದು ಉದ್ದೇಶ ಇದೆ ಸರ್. ಇನ್ನು ಮುಂದುವರೆದು ಹೇಳೋದಾದರೆ ನಮ್ಮ ರಫ್ತು ಏನಿದೆ ನಮ್ಮ ದೇಶದಿಂದ ಈಗ ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಡಿಕೆ ಇದೆ ನಮ್ಮ ದೇಶದಿಂದ ರಫ್ತಿಗೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ರೈತರೇ ಬೆಳೆದಿರೋಂತಕ್ಕಂಥ ಸಾವಯವ ಅಂತ ಅವರು ಖಂಡಿತವಾಗ್ಲೂ ಹೇಳೋದಾದ್ರೆ ಅವರಿಗೆ ಹತ್ತತ್ರ ಒಂದು 30-40% ಹೆಚ್ಚು ದುಡ್ಡು ಗಳಿಸ್ತಾ ಇದ್ದಾರೆ ಅವರು ಖಂಡಿತವಾಗ್ಲೂ. ನಾವೊಂದು ಹೇಳೋದಾದ್ರೆ ನಮ್ದು ಪಶುಸಂಗೋಪನೆ ಹಾಲು ಉತ್ಪಾದನೆಯಲ್ಲಿ ಹೇಳೋದಾದ್ರೆ ಈ ರಾಮನಗರ ಅಥವಾ ಬೆಂಗಳೂರು ರೂರಲ್ ಅಂತ ಏನ್ ಮಾತಾಡ್ತೀವಿ ಅಲ್ಲಿ ಮಾಗಡಿ ಇಲ್ಲೆಲ್ಲ ಸಾವಯವ ಹಾಲುಗಳು, ಹಾಲು ಅಂದ್ರೆ ಹಸು ಹಾಲು ಮುಖ್ಯವಾಗಿ. ಅವರು ಬೆಂಗಳೂರಿನಲ್ಲಿ ಒಂದು ಏರಿಯಾಗಳು ಕೋರ್ಮಂಗ್ಲ ಮಲ್ಲೇಶ್ವರಂ ಈ ರೀತಿಯಾದ ಏರಿಯಾಗಳಲ್ಲಿ ಒಂದು ಲೀಟ್ರಿಗೆ 100 ರೂಪಾಯಿಗೂ ಹೆಚ್ಚಿಗೆ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೀಟರ್ ಹಾಲ್ನ. ಸಾವಯವ ಹಾಲು ಅಂತ ಹೇಳಿ ಅವರು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಸ್ಟಾರ್ಟ್ಅಪ್ ಗಳು ಬಂದಿದ್ದಾವೆ. ಸೊ ಅವರಿಗೆ ಸಾಕಷ್ಟು ಬೆಂಬಲವಾಗಿ ರೈತರಿಗೆ ದುಡ್ಡು ಸಿಗ್ತಾ ಇದೆ. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ರೈತರಿಗೆ ಈಗ ಮಾಡ್ತಾ ಇರತಕ್ಕಂಥ ಉತ್ಪಾದನೆ ಖಂಡಿತವಾಗ್ಲೂ ಸಾವಯವ ಉತ್ಪಾದನೆ ಅವ್ರು ಮಾಡ್ತಾ ಇದ್ರೆ ಅವರಿಗೆ ಖಂಡಿತವಾಗ್ಲೂ ಉತ್ತಮವಾದ ಬೆಲೆ ಸಿಕ್ಕೇ ಸಿಗುತ್ತೆ. ಆದ್ರೆ ಕೆಲವ್ರಿಗೊಂದು ಡೌಟ್ ಇದೆ, ಸಾವಯವ ಮಾಡಿದ್ರೆ ಈಲ್ಡ್ ಕಡಿಮೆ ಆಗುತ್ತೆ. ಖಂಡಿತ ಒಪ್ಕೊಳ್ತೀನಿ ಇದನ್ನ, ಪ್ರಾರಂಭದಲ್ಲಿ ಒಂದು 3-4 ವರ್ಷಗಳ ಕಾಲ ಇಳಿಕೆ ಆಗುತ್ತೆ ಉತ್ಪಾದನೆ ಪ್ರತಿ ಹೆಕ್ಟೇರ್ಗೆ. ಆದ್ರೆ ನೀವು ಸಾವಯವ ಕ್ರಮಗಳನ್ನೇ ನೀವು ಮುಂದುವರಿಸಿದ್ರೆ ಒಂದು 6-8 ವರ್ಷಗಳಲ್ಲಿ ಆ ಏನು ಉತ್ಪಾದನೆ ಮುಂಚೆ ಇತ್ತು ಆ ಉತ್ಪಾದನೆ ಪ್ರಮಾಣಕ್ಕೆ ಅದು ಖಂಡಿತವಾಗ್ಲೂ ಬರುತ್ತೆ. ಮತ್ತೆ ನಿಮಗೆ ಹೆಚ್ಚಿನ ಪ್ರೀಮಿಯಂ ಪ್ರೈಸ್ ಅಂತ ಏನ್ ಮಾತಾಡ್ತೀವಿ, ಹೆಚ್ಚಿನ ಬೆಲೆ ಸಿಗೋದ್ರಿಂದ ನಿಮ್ಮ ಉತ್ಪನ್ನಗಳಿಗೆ ನೀವು ಸ್ಥಿರತೆನೆ ಕಾಪಾಡಬಹುದು. ಸಾವಯವ ಕೃಷಿ ಅಂದ್ರೆ ಅದು ಆರ್ಥಿಕವಾಗಿ ಆಗ್ಬಹುದು, ಸಾಮಾಜಿಕವಾಗಿ ಆಗ್ಬಹುದು, ಅಥವಾ ಉತ್ಪಾದನೆಯಲ್ಲಿ ಆಗ್ಬಹುದು, ಸ್ಥಿರತೆ ಕಾಪಾಡುವಂತದ್ದು ಅದು ನಾವು ಸಾವಯವ ಅಂತ ಹೇಳಿ ಕರಿತೇವೆ. ಈ ಒಂದು ಕಾರಣಕ್ಕಾಗಿ ಸಾವಯವ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಮಹತ್ವವನ್ನು ಹೊಂದಿರತಕ್ಕಂಥ ಸಾವಯವ ಕೃಷಿ ಏನಿದೆಯೋ, ಈ ಸಾವಯವ ಕೃಷಿಯ ಭಾರತದ ಪ್ರಸ್ತುತ ಪರಿಸ್ಥಿತಿ ಅಥವಾ ಸನ್ನಿವೇಶ ಹೇಗಿದೆ ಅಂತೀರಿ? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮ ಭಾರತ ಸನ್ನಿವೇಶ. ಅದಕ್ಕೂ ಮುಂಚೆ ಒಂದು ಹೇಳೋದಾದ್ರೆ ಈಗ ಇಡೀ ವಿಶ್ವದಾಂತ್ಯ 189-190 ದೇಶಗಳು ಈ ಸಾವಯವ ಕೃಷಿನ ಆಲ್ರೆಡಿ ಮಾಡ್ತಾ ಇದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಸೊ 1 ಮಿಲಿಯನ್ ಹೆಕ್ಟೇರ್ ಎಷ್ಟಿದೆ ಇಡೀ ವಿಶ್ವದಲ್ಲಿ ಅಂದ್ರೆ 72.3 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿ ಆಲ್ರೆಡಿ ಈಗ ವಿಶ್ವದಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಿ ಅದನ್ನ ದೃಢೀಕರಣ ಆಗಿದಾವೆ. ಅದನ್ನ ಸಾಮಾನ್ಯವಾಗಿ 3.1 ಅರೌಂಡ್ 3 ಮಿಲಿಯನ್ ರೈತರು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆಲ್ರೆಡಿ. ಹಂಗೆ ಮುಂದುವರೆದು ಹೇಳೋದಾದ್ರೆ ಆಸ್ಟ್ರೇಲಿಯಾ ದೇಶ ಏನಿದೆ ಅಲ್ಲಿ ಅತಿ ಹೆಚ್ಚು ಸಾವಯವ ಕೃಷಿ ಭೂಮಿ ಹೊಂದಿದೆ, ಅಂದ್ರೆ 35-36 ಮಿಲಿಯನ್ ಹೆಕ್ಟೇರ್ ಇದೆ ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ. ಮತ್ತೆ ಒಟ್ಟು ಕೃಷಿ ಪ್ರದೇಶ ಭೂಮಿ ಏನಿದೆ ಅದಿ ಹೆಚ್ಚು ಒಂದು ದೇಶದ ಕೃಷಿ ಪ್ರದೇಶ ಇದ್ದು ಅದರಲ್ಲಿ ಅತಿ ಹೆಚ್ಚು ಸಾವಯವ ಯಾವ ದೇಶದಲ್ಲಿ ಇದ್ರೆ ಅಂತ ಹೇಳೋದಾದ್ರೆ ನಾವು ಓಷಿಯಾನ ಆ ದೇಶದಲ್ಲಿ 9.7% ಇದೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಯುರೋಪ್ ಅಲ್ಲಿ 3.6% ಇದೆ. ಇನ್ನು ಲ್ಯಾಟಿನ್ ಅಮೆರಿಕಾಗ್ ಬಂದ್ರೆ 1.4% ಭೌಗೋಳಿಕ ಪ್ರದೇಶ ಸಾವಯವ ಕೃಷಿ ಆಗಿದೆ. ಇನ್ನು ಯುರೋಪಿಯನ್ ಒಕ್ಕೂಟ ಅಲ್ಲಿ ಹೇಳೋದಾದ್ರೆ ಒಟ್ಟು ಕೃಷಿ ಭೂಮಿ ಸಾವಯವ ಪಾಲು 9.6% ಇದೆಲ್ಲ 2023 ಅಂಕಿಅಂಶ ಇದೆಲ್ಲ ಇದು. ಮತ್ತೆ ಭೂತಾನ್ ಏನಿದೆ ದೇಶ ಅದು 2006 100% ಅವರು ಸಾವಯವ ಪ್ರದೇಶ ಅಥವಾ ಗುರಿನ ತಲುಪಿದಾರೆ ಅವ್ರು ಆಲ್ರೆಡಿ. ಇನ್ನು ನಮ್ಮ ದೇಶಕ್ಕೆ ಬಂದ್ರೆ ಅಸ್ಸಾಂನ ನಾವು ಪೂರ್ಣ ಪ್ರಮಾಣದ ಸಾವಯವ ರಾಜ್ಯ ಅಂತ ನಾವು ಕರಿಬಹುದು. ಮತ್ತೆ ಇದು ಸಾವಯವ ಅನ್ನೋದು ಈಗಿನ ದಿನದಲ್ಲ, ಇದು ಅನಾದಿ ಕಾಲದಿಂದಲೂ ನಮ್ಮ ವೇದಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ ಇದು. ಸೊ ಅಲ್ಲಿ ಹೇಳೋದಾದ್ರೆ ವೇದ ಕಾಲದಲ್ಲಿ ಕ್ರಿಸ್ತಪೂರ್ವ 6,000 ವರ್ಷಗಳ ಹಿಂದೆನೆ ಈ ಒಂದು ಸಾವಯವ ವೈಜ್ಞಾನಿಕವಾಗಿ ಏನೆಲ್ಲ ಕ್ರಮಗಳಿರಬೇಕು, ವಿಧಾನಗಳಿರಬೇಕು ಅನ್ನೋದನ್ನ ಅಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸೊ ಅದೇ ರೀತಿ ಈ ಕೃಷಿ ಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ, ಒಂದು ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂಗೆ ಕೃಷಿ ಶಾಸ್ತ್ರ, ವೃಕ್ಷಾಯುರ್ವೇದ ಅನ್ನೋಂಥದ್ದು, ಮತ್ತೆ ಮೃಗಾಯುರ್ವೇದ ಅನ್ನೋಂತಹ ಕೃತಿಗಳು ಸಹ ಈ ಸಾವಯವ ಪದ್ಧತಿಗಳನ್ನೇ ಕ್ರಮಗಳನ್ನೇ ವಿಸ್ತರಿಸಿದವೆ. ಇನ್ನು ನೀವು ಕೇಳಿದಂತಹ ಪ್ರಶ್ನೆಗೆ ನಮ್ಮ ಭಾರತದ ಪ್ರಸ್ತುತಿ ಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ಅಂಕಿಅಂಶ ಏನು 2024 ಅಂಕಿಅಂಶದ ಪ್ರಕಾರ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ ವಿಶ್ವದ ಸಾವಯವ ಕೃಷಿ ಭೂಮಿ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಮತ್ತೆ ಒಟ್ಟು ಉತ್ಪಾದಕರ ಸಂಖ್ಯೆ 1ನೇ ಸ್ಥಾನ, ಅಂದ್ರೆ ನಮ್ದು ಎರಡನೇ ಸ್ಥಾನದಲ್ಲಿ ನಾವು ಭೂಮಿ ಇದ್ರು ಸಹ ಒಟ್ಟು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರೈತರು ನಂಬರ್ ಅಥವಾ ಸಂಖ್ಯೆ ನಾವು ತಗೊಳ್ಳೋದಾದ್ರೆ ನಾವು ಮೊದಲನೇ ಸ್ಥಾನದಲ್ಲಿ ಇದೀವಿ. ಆಗ್ಲೇ ಹೇಳ್ದಂಗೆ ನಾನು 2016 ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂನ ಪೂರ್ಣ ಸಂಪೂರ್ಣ ಸಾವಯವ ರಾಜ್ಯ ಅಂತ ಘೋಷಿಸಿದ್ರು. ಇನ್ನು ಯಾವ್ಯಾವೆಲ್ಲ ಉತ್ಪಾದನೆ ಮಾಡ್ತಾ ಇದೀವಿ ನಾವು ಅನ್ನೋದಾದ್ರೆ ತೈಲ ಬೀಜಗಳು ಇದು ಮುಖ್ಯವಾಗಿ, ಮತ್ತೆ ನಾರು, ಕಬ್ಬು, ಧಾನ್ಯಗಳು, ರಾಗಿ, ಹತ್ತಿ ಕಾಳುಗಳು, ಮತ್ತೆ ಆರೋಮ್ಯಾಟಿಕ್ ಮತ್ತು ಔಷಧೀಯ ಸಸ್ಯಗಳು. ಇದಕ್ಕೆ ಬಹಳ ಬೇಡಿಕೆ ಇದೆ, ನಾವು ರಫ್ತಾಗ್ತಾ ಇದೆ ಸಿಕ್ಕಾಬಟ್ಟೆ. ಚಹಾ, ಕಾಫಿ, ಹಣ್ಣುಗಳು, ಮಸಾಲೆಗಳು, ಒಣ ಹಣ್ಣುಗಳು, ಸೊ ಈ ರೀತಿಯಾದ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಇನ್ನೂ ನಾವು ಅದ್ರ ಬಗ್ಗೆನೆ ಹೇಳೋದಾದ್ರೆ ನಮ್ಮ ದೇಶದ ಬಗ್ಗೆನೆ 2024 ಪೂರ್ಣ ವರ್ಷದಲ್ಲಿ 3.6 million ಮೆಟ್ರಿಕ್ ಟನ್ ಅಷ್ಟು ಸಾವಯವ ಉತ್ಪನ್ನಗಳನ್ನ ನಾವು ರಫ್ತು ಮಾಡಿದೀವಿ. ನಾವು 3.6 million ಮೆಟ್ರಿಕ್ ಟನ್ಗಳು. ಇನ್ನು ರಾಜ್ಯಗಳು ಯಾವ್ಯಾವ ಇದಾವೆ ಅಂದ್ರೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಅನಂತರ ಬರ್ತಕ್ಕಂಥ ಸ್ಥಾನಗಳಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ, ನಮ್ಮ ಕರ್ನಾಟಕ, ಗುಜರಾತ್ ಸಹ ಸೇರಿದಾವೆ. ಮತ್ತೆ ಒಟ್ಟು ಪ್ರದೇಶ ಎಷ್ಟಿದೆ ನಮ್ಮ ದೇಶದಲ್ಲಿ 7.3 million ಹೆಕ್ಟೇರ್ ಸಾವಯವ ಪ್ರದೇಶ ಇದೆ, ಎಲ್ಲಾ ರಾಜ್ಯಗಳು ಮತ್ತೆ ಎಲ್ಲಾ ಇಡೀ ದೇಶನ ಒಳಗೊಂಡಂತೆ. ಸೊ ಇದರಲ್ಲಿ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿ ಇದ್ರು ಸಹ ಕರ್ನಾಟಕ, ರಾಜಸ್ಥಾನ, ಗುಜರಾತ್ ಮತ್ತೆ ಒಡಿಶಾ, ಸಿಕ್ಕಿಂ ಈ ರಾಜ್ಯಗಳು ಸೇರಿದವೆ. ಮತ್ತೆ ಕಳೆದ ವರ್ಷ 2024 ಒಟ್ಟು ಮೊತ್ತ ಎಷ್ಟು ಉತ್ಪಾದನೆ ಆಗಿರೋದ್ರಿಂದ ಒಟ್ಟು ಮೊತ್ತ ಅಥವಾ ದುಡ್ಡು ಎಷ್ಟು ಗಳಿಸಿದೆ ಅನ್ನೋದಾದ್ರೆ ನಾವು 494.8 USD ಅಂದ್ರೆ $1,000,000 ಡಾಲರ್ ಗಳಲ್ಲಿ ಇದನ್ನ ಹೇಳತಕ್ಕಂಥದ್ದು. ಈ 494 million US dollars ನಷ್ಟು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದೆ ಸಾವಯವ ಉತ್ಪನ್ನಗಳಿಂದ ದುಡ್ಡು. ಈ ರೀತಿಯಾಗಿ ರಫ್ತು ಯಾವ ದೇಶಕ್ಕಾಗಿದೆ ಮುಖ್ಯವಾಗಿ ಅಂದ್ರೆ USA ಹೋಗುತ್ತೆ, ಯುರೋಪಿಯನ್ ಹೋಗುತ್ತೆ, ಕೆನಡಾ, ಗ್ರೇಟ್ ಬ್ರಿಟನ್, ಶ್ರೀಲಂಕಾ, ಸ್ವಿಟ್ಜರ್ಲ್ಯಾಂಡ್, ವಿಯೆಟ್ನಾಂ, ಆಸ್ಟ್ರೇಲಿಯಾಗೂ ಹೋಗುತ್ತೆ, ಇನ್ನು ಕೊರಿಯಾ, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದೀವಿ. ತಾವಾಗ್ಲೇ ಮಾತಾಡ್ತಾ ಒಂದು ಮಾತನ್ನ ಬಳಸಿದ್ರೆ ಈ ಹೈನುಗಾರಿಕೆಯಲ್ಲಿಯೂ ಕೂಡ ಸಾವಯವ ಅನ್ನುವಂಥದ್ದು ಇದೆ ಅಂತ ಹೇಳಿ, ಏನು ಸಾವಯವ ಪಶುಸಂಗೋಪನೆ ಅಂತ ಅಂದ್ರೆ ಏನು? ಖಂಡಿತ, ನೀವು ಸಾವಯವ ಪಶುಸಂಗೋಪನೆಯಲ್ಲಿ ಮುಖ್ಯವಾಗಿ ನಮ್ಮ ರೈತರು ಕೋಳಿ ಮೊಟ್ಟೆ, ಈಗ ನೀವು ಮಾಮೂಲಿ ಬಿಳಿ ಮೊಟ್ಟೆಗಳಿಗೆ 6 ರೂಪಾಯಿ 7 ರೂಪಾಯಿ ಇರಬಹುದು, ಅದೇ ನೀವು ಕೋಳಿ ಮೊಟ್ಟೆ ಅಂದ್ರೆ ನಮ್ಮ ಹಾಸನದಲ್ಲೇ 15 ರೂಪಾಯಿ 16 ರೂಪಾಯಿ ಇದೆ. ಸೊ ಏನಕ್ಕೆ ಅದನ್ನ ನಾವು ನಾಟಿ ಮೊಟ್ಟೆ ಅಂತ ತಗೊಳ್ತೀವಿ? ನಾವು ಅನ್ಕೊಂಡಿರೋದು ಸಾವಯವ, ಅದು ನೈಸರ್ಗಿಕವಾಗಿ ಬಂದಿದೆ, ಯಾವುದೇ ಕ್ರಿಮಿಗಳು ಅಥವಾ ನಾಶಕಗಳನ್ನ ಅಥವಾ ಬೇರೆ ರೀತಿಯಾಗಿ ಬಳಸದೆ ಉತ್ಪಾದನೆ ಮಾಡಿದ್ದಾರೆ, ಹಂಗಾಗಿ ನಾವು ದುಡ್ಡು ಕೊಟ್ಟರು ನಮಗೆ ಸರಿ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ರೈತರಲ್ಲಿ. ಸೊ ಆ ರೀತಿಯಾಗಿ ಅದೇ ರೀತಿ ಹಾಲಿಗೂ ಇದೆ, ಮತ್ತೆ ಮಾಂಸಕ್ಕೂ ಸಹ ಸಾವಯವ ಅಂತ ನಾವು ಕರಿಬಹುದು. ಆ ಸಾವಯವ ಪಶು ಸಂಗೋಪನಾ ಉತ್ಪನ್ನಗಳು ಅಂತ ಅಂದ್ರೆ ಯಾವುದೇ ಕ್ರಿಮಿನಾಶಕಗಳನ್ನ ಉಪಯೋಗಿಸ್ತೆ ಅನ್ನೋದು ಮಾತ್ರ ಅಲ್ಲ, ಇಲ್ಲಿ ಅವುಗಳನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದೀವಿ ಅನ್ನೋದು ಸಹ ಬಹಳ ಮುಖ್ಯ ಆಗುತ್ತೆ ಪಶು ಸಂಗೋಪನೆಯಲ್ಲಿ. ಸೊ ಈ ರೀತಿಯಾಗಿ ನಾವು ಪಶು ಸಂಗೋಪನೆ, ಸಾವಯವ ಪಶು ಸಂಗೋಪನೆ ಅಂತ ನಾನು ಹೇಳೋದೇ ಆದ್ರೆ ಪ್ರಾಣಿಗಳ ಆರೋಗ್ಯ, ಆಹಾರ, ವಸತಿ ವ್ಯವಸ್ಥೆ ಮತ್ತು ಸಂಕರಣ, ಏನು ಈ 4 ಅಂಶಗಳು ಬಹಳ ಮುಖ್ಯವಾಗಿ, ಅವುಗಳ ಆರೋಗ್ಯ, ಅವುಗಳ ಆಹಾರ ಕ್ರಮ ಮತ್ತು ಅವುಗಳ ವಸತಿ ವ್ಯವಸ್ಥೆ ಮತ್ತು ಅವುಗಳ ಸಂಕರಣ ಏನು ನಾವು ಮಾಡ್ತೀವಿ, ಅಲ್ಲಿ ಯಾವುದೇ ಕೃತಕ ವಸ್ತುಗಳು ಅಥವಾ ರಾಸಾಯನಿಕ ವಸ್ತುಗಳು ಬಳಸಿದ್ರು ಸಹ ಆ ರಾಸಾಯನಿಕ ವಸ್ತುಗಳು ಆ ಒಂದು ಪ್ರಾಣಿಯ ದೇಹದಿಂದ ಹೊರಗೆ ಹೋಗೋವರೆಗೂ ಯಾವುದೇ ಉತ್ಪನ್ನಗಳನ್ನ ನಾವು ಸ್ವೀಕಾರ ಮಾಡಲ್ಲ. ಸೊ ಆ ರೀತಿಯಾಗಿ ಉತ್ಪಾದನೆ ಮಾಡಿದಂತವು ಮಾತ್ರ ನಾವು ಸಾವಯವ ಪಶುಸಂಗೋಪನಾ ಉತ್ಪನ್ನಗಳು ಅಂತೀವಿ. ಇಲ್ಲೂ ಸಹ ರಾಸಾಯನಿಕ ಮುಕ್ತ ಉತ್ಪನ್ನಗಳಿಗೆ ಜನರು ಬಹಳ ಬೇಡಿಕೆ ಇದೆ. ಮತ್ತೆ ಕೆಲವು ಅಂಶಗಳು ಏನು ಗಮನಿಸಬೇಕು ನಾವು ಸಾವಯವ ಪಶುಸಂಗೋಪನೆಯಲ್ಲಿ ಅಂದ್ರೆ, ನಿರ್ವಹಣಾ ಕ್ರಮಗಳು ಬಹಳ ಸುಲಭವಾಗಿರ್ಬೇಕು, ಮತ್ತೆ ಯಾವುದೇ ರೀತಿಯಾದ ಅವುಗಳಿಗೆ ತೊಂದರೆ ಮಾಡದಂತಹ ಇರಬೇಕಾಗತ್ತೆ, ಮತ್ತೆ ಯಾವುದೇ ತಳಿ ಸಾಕಿದ್ರು ಸಹ ಆಯಾ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ತಳಿಗಳನ್ನೇ ನಾವು ಉಪಯೋಗಿಸ್ಬೇಕಾಗತ್ತೆ, ಮತ್ತೆ ವಿಶಿಷ್ಟ ಗುಣಗಳು ಏನೇನಿರುತ್ತವೆ ಕೆಲವು ಪ್ರಾಣಿಗಳಲ್ಲಿ ಅವುಗಳಿಗೆ ವ್ಯಕ್ತಪಡಿಸಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿರ್ಬೇಕಾಗತ್ತೆ, ಮತ್ತೆ ಏನಾದರೂ ಕಾಯಿಲೆ ಆಗಿದೆ ಅಂತ ಅಂದಾಗ ಔಷಧಿನ ಉಪಯೋಗಿಸ್ಕೋಬೇಕಾಗತ್ತೆ, ಮತ್ತೆ ಔಷಧಿ ಆ ಕಾಲಕ್ರಮೇಣ ದೇಹದಿಂದ ಹೊರಗೆ ಹೋದ ನಂತರ ಆ ಪ್ರಾಣಿ ಉತ್ಪನ್ನ ನಾವು ಬಳಸಬೇಕಾಗತ್ತೆ, ಮತ್ತೆ ಸಾಗಣೆ ಮಾಡುವಾಗಲೂ ಸಹ ಮುತುವರ್ಜಿಯಿಂದ ಒತ್ತಡಕ್ಕೊಳಗಾಗದಂತೆ ಸಾಗಣೆ ಮಾಡಬೇಕಾಗತ್ತೆ, ಮತ್ತೆ ಶುಚಿತ್ವ, ನೈರ್ಮಲ್ಯತೆ ಮತ್ತೆ ಉತ್ತಮ ತಯಾರಿಕಾ ವಿಧಾನಗಳು ಅವುಗಳನ್ನೆಲ್ಲ ಕಾಪಾಡಿಕೊಂಡು ಉತ್ಪಾದನೆ ಮಾಡಿದರೆ ನಾವು ಈ ನಿಯಮಗಳನ್ನ ನಾವು ಅಲ್ಲಿ ಕಾಣಬಹುದು. ಇಷ್ಟೆಲ್ಲವನ್ನ ನಾವು ಸಾವಯವ ಕೃಷಿ ಉತ್ಪನ್ನಗಳು ಅಂತ ಹೇಳಿ ಕರಿತೇವೆ. ಈ ಸಾವಯವ ಕೃಷಿ ಉತ್ಪನ್ನಗಳಿಗೆ ಈ ಪ್ರಾಮಾಣೀಕರಣದ ಅವಶ್ಯಕತೆ ಏನು? ಖಂಡಿತವಾಗ್ಲೂ ಇದೆ ಸರ್ ಈಗಿನ ಮಟ್ಟದಲ್ಲಿ, ಯಾಕೆಂದ್ರೆ ನಾವೇ ಎಷ್ಟೊಂದು ಅಂಗಡಿಗಳಿಗೆ ಹೋದಾಗ ಎಷ್ಟೊಂದು ಪದಾರ್ಥಗಳು ಸಾವಯವ ಅಂತ ಹೇಳಿ ಮಾರಾಟ ಆಗ್ತಾ ಇರುತ್ತೆ. ನಾವು ಅದರಲ್ಲಿ ಪ್ರಾಮಾಣೀಕರಣ ಆಗಿದೆ ಅನ್ಲಿಕ್ಕೆ, ಈಗ ಒಂದು ಉದಾಹರಣೆ ಹೇಳೋದಾದ್ರೆ ನಾನು ಇಂಥವ್ರು ಅಂತ ಹೇಳಲಿಕ್ಕೆ ನಮ್ಗೊಂದು ಆಧಾರ್ ಕಾರ್ಡ್ ಇದೆ, ಸೊ ನಮ್ದು ಅಡ್ರೆಸ್, ನಾವೇನು ಎಂತ ಎಲ್ಲ ಇರುತ್ತೆ. ಅದೇ ರೀತಿ ನಾವು ತಿನ್ನುವಂತ ಆಹಾರಕ್ಕೆ ನಾವು ಅಷ್ಟೊಂದು ಬೆಲೆ ಕೊಡ್ತಾ ಇದೀವಿ, ಪ್ರೀಮಿಯಂ ಪ್ರೈಸ್ ಕೊಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಾವು ಅದು ಪ್ರಾಮಾಣೀಕರಣ ಅಂದ್ರೆ ಅದು ನಿಜವಾಗ್ಲೂ ಸಾವಯವ ಪದ್ಧತಿಯಲ್ಲೇ ಬೆಳೆದಿದೆಯಾ, ಉಪಕ್ರಮಗಳು ಆಗಿದಾವ ಅದರಲ್ಲಿ ಅಂತ ಹೇಳೋದಾದ್ರೆ ಒಂದು ಅದಕ್ಕೆ ಲೇಬಲ್ ಇರಬೇಕಾಗುತ್ತೆ ಅಥವಾ ಅದಕ್ಕೊಂದು ದೃಢೀಕರಣ ಪ್ರಮಾಣೀಕರಣ ಇರಲೇಬೇಕಾಗುತ್ತೆ. ಸೊ ಆ ಮೂಲಕ ನಾವು ಹೇಳೋದಾದ್ರೆ ಸೂಕ್ತವಾದ ಬೆಲೆ ಪಡೀಲಿಕ್ಕೆ ನಮ್ಮ ರೈತರು ಮತ್ತೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಕೆಲವು ವ್ಯವಸ್ಥೆಗಳಿಗೆ ಪೂರಕವಾಗಿ ನಾವು ಮಾಡಲೇಬೇಕಾಗುತ್ತೆ. ಮೋಸ ವಂಚನೆ ಮತ್ತೆ ಸಾವಯವ ಪಶು ಸಂಗೋಪನೆಯಲ್ಲಿ ನೀತಿ ನಿಯಮಗಳಿದಾವೆ ಕೆಲವು, ಆ ನೀತಿ ನಿಯಮಗಳನ್ನ ಅವರು ಪಾಲಿಸಿದಾರ ಅನ್ನೋದು ಮತ್ತೆ ದೃಢೀಕರಣ ಬೇಕೇ ಬೇಕು. ಈ ಎಲ್ಲಾ ಕಾರಣದಿಂದ ದೃಢೀಕರಣ ಏನಕ್ಕೆ ಬೇಕು ಅಂತ ಅನ್ನೋದ್ರೆ ಮೋಸಕ್ಕೊಳಗಾಗ್ದಂಗೆ ಕನ್ಸ್ಯೂಮರ್ಸ್ ಏನಿದ್ದೀವಿ ನಾವು ಖರೀದಿದಾರರು ಮತ್ತೆ ರೈತರಿಗೆ ಯಾವುದೇ ರೀತಿಯಾಗಿ ಹೆಚ್ಚಿನ ಬೆಲೆ ಇಲ್ದಂಗೆ ದೃಢೀಕರಣ ಆಗಬೇಕಾಗುತ್ತೆ, ಅದು ಮುಖ್ಯ. ಇಲ್ಲದೆ ಇದ್ರೆ ಅವರು ಸಾವಯವ ಕೃಷಿನೇನೋ ಮಾಡ್ತಿರ್ತಾರೆ, ಆದ್ರೆ ದೃಢೀಕರಣಕ್ಕೆ ಹೆಚ್ಚಿನ ಬೆಲೆ ತೆತ್ತರೆ ಅವರಿಗೆ ಆ ಒಂದು ಹೆಚ್ಚಿನ ಬೆಲೆ ಪ್ರೀಮಿಯಂ ಪ್ರೈಸ್ ಸಿಕ್ಕಿದ್ದು ಉಪಯೋಗ ಆಗಲ್ಲ. ಸೊ ಹಾಗಾಗಿ ನಮ್ಮ ಎರಡೂ ಕಡೆ ಅಂದ್ರೆ ರೈತರಿಗೂ ಸಹ ಮತ್ತೆ ಖರೀದಿದಾರರಿಗೂ ಸಹ ಪ್ರಮಾಣೀಕರಣದ ಅಗತ್ಯ ತುಂಬಾ ಇದೆ. ಸೊ ಇನ್ನು ಮುಂದುವರೆದ ಸಾವಯವ ದೃಢೀಕರಣದ ಬಗ್ಗೆ ಹೇಳೋದಾದ್ರೆ ನಾನು ಕೆಲವು ಮಾನದಂಡಗಳನ್ನ ನಾವು ಅನುಸರಿಸಬೇಕಾಗುತ್ತೆ ನಮ್ಮ ರೈತರು. ಈ ಮಾನದಂಡಗಳನ್ನ ಅನೇಕ ಸಂಸ್ಥೆಗಳು ವ್ಯಕ್ತಪಡಿಸಿದವೆ ಅಥವಾ ಅವುಗಳನ್ನ ನಿರೂಪಿಸಿದವೆ. ಅದರಲ್ಲಿ ಮುಖ್ಯವಾಗಿ 5 ಮಾನದಂಡಗಳಿದಾವೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟ ಮತ್ತೆ ನಮ್ಮ ದೇಶೀಯ ಮಟ್ಟದಲ್ಲೂ ಸಹ ನಾವು ಇದನ್ನ ಕಾಣಬಹುದು. ಅದು ಯುರೋಪಿಯನ್ ಯೂನಿಯನ್ ಯು ಅವ್ರು ಏನಿದ್ದಾರೆ ಅವ್ರ ಪ್ರಕಾರ ಒಂದಿದೆ, ಮತ್ತೆ USA ಅವರು ಕೆಲವು ಮಾನದಂಡಗಳನ್ನ ಹಾಕಿದ್ದಾರೆ, ಅದೇ ರೀತಿ WHO ಅವರು ಅಥವಾ FAO ಅವರು ಕೊಟ್ಟಿದ್ದಾರೆ, ಮತ್ತೆ UK ಇಂದ ಒಂದು ಮಾನದಂಡ ಇದೆ, ಮತ್ತೆ ನಮ್ಮ ದೇಶದಲ್ಲಿ IFOAM ಆಗ್ಲೇ ಹೇಳದಂತೆ ಆ ಒಂದು ಸಂಸ್ಥೆಯ ಮಾನದಂಡಗಳು ಏನ್ ನಿರೂಪಿಸಿದ್ದಾರೆ ಅದನ್ನ ನಾವು ಅನುಸರಿಸ್ತಾ ಇದೀವಿ. ನಾವು ಆ ಅಡಿಲಿ ಭಾರತ ಸರ್ಕಾರ ಈ ಸಾವಯವ ದೃಢೀಕರಣಕ್ಕೆ ಬೇಕಾದಂತಹ ಸೌಕರ್ಯಗಳು ಮತ್ತೆ ಮಾನದಂಡಗಳಿಗೆ ನಿರೂಪಿಸಕ್ಕೇನೆ ಸಹ NSOP ಅಂತ ಹೇಳಿ ಒಂದು ಭಾರತೀಯ ರಾಷ್ಟ್ರೀಯ ಮಾನದಂಡಗಳನ್ನ ನಿರೂಪಿಸಿದೆ. ಈ ಒಂದು ಮಾನದಂಡಗಳನ್ನ ಹೆಚ್ಚಾಗಿ ನಾವು ಏನು NSOP ಅಂತ ಏನ್ ಹೇಳ್ತಾ ಇದೀವಿ, ಇದು IFOAM ಏನ್ ಮಾನದಂಡಗಳಿದೆ ಅದಕ್ಕೆ ಪೂರಕವಾಗಿದೆ, ಸೇಮ್ ಟು ಸೇಮ್ ಅಂತ ನಾವು ಮಾತಾಡಬಹುದು ಅದನ್ನ. ಈ ಮಾನದಂಡಗಳನ್ನ 2000 NPOP ಅಂತ ಹೇಳಿ ಒಂದು ಅಂದ್ರೆ ರೈತರಲ್ಲಿ ಸಾವಯವ ಉತ್ಪಾದನೆಗಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಹೇಳಿ ಪ್ರಾರಂಭಿಸಲಾಯಿತು. ಸೊ ಅದರ ಅಡಿಯಲ್ಲಿ ಬರ್ತಕ್ಕಂತ ಅಪೇಡ ಅಂದ್ರೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ. ಈ ಪ್ರಾಧಿಕಾರ 2002 ಪೂರ್ಣ ಪ್ರಮಾಣದ ಮಾನದಂಡಗಳನ್ನ ಅಧಿಸೂಚನೆ ಹೊರಡಿಸಿದೆ, ಅದನ್ನ ನಮ್ಮ ರೈತರು ಫಾಲೋ ಮಾಡಬೇಕಾಗುತ್ತೆ. ಇದಲ್ದಲೆ ಈಗ ಅಪೇಡ ಅಂತ ಏನ್ ಹೇಳಿದೆ ನಾನು, ಇವರು ಮಾನದಂಡಗಳನ್ನ ಪಾಲಿಸಿ ನಮ್ಮ ರೈತರು ಏನ್ ದೃಢೀಕರಣ ತಗೊಳ್ತಾರೆ ಅದನ್ನ ರಫ್ತುನು ಸಹ ಮಾಡಬಹುದು. ಡೊಮೆಸ್ಟಿಕ್ ಮತ್ತೆ ಫಾರಿನ್ ಟ್ರೇಡ್ ಅಂತ ಕರಿತೀವಿ, ಅಂದ್ರೆ ಇಲ್ಲೂ ಸಹ ದೇಶೀಯ ಮಾರುಕಟ್ಟೆ ಮತ್ತೆ ರಫ್ತಿಗೆ ನಾವು ಅನುಕೂಲವಾಗಿ ಆ ಮಾನದಂಡಗಳಿದಾವೆ. ಆದ್ರೆ ಈ ಒಂದು NPOP ಏನ್ ಸ್ಟ್ಯಾಂಡರ್ಡ್ಸ್ ಇದೆ ಅಪೇಡ ಅವರಿಂದ ಇದು ಒಂದ್ ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತೆ. ಸೊ ಆ ನಿಟ್ಟಿನಾಗಿ ಭಾರತ ಸರ್ಕಾರ ಇನ್ನ ಒಂದು ಮಾದರಿಯ ಒಂದು ದೃಢೀಕರಣ ಕ್ರಿಯೆಯನ್ನ ತಂದಿದ್ದಾರೆ, ಅದು PGS ಸಿಸ್ಟಮ್ ಅಂತ ಇದೆ. ಅದ್ರ ಬಗ್ಗೆ ಏನಿದೆ ನಮ್ಮ ಸಂಸ್ಥೆ ನಮ್ಮ ಕಾಲೇಜ್ನಲ್ಲಿ ಓಪನ್ ಆಗಿರತಕ್ಕಂಥ ಕೇಂದ್ರ ಏನಿದೆ ನಾವು ಅದನ್ನ PGS ಸಿಸ್ಟಮ್ ಅಲ್ಲಿ ನಾವು ದೃಢೀಕರಣ ಮಾಡಿಕೊಡ್ತಾ ಇದೀವಿ. ಇದು ರಫ್ತಿಗೆ ನಾವು ಮಾಡ್ಲಿಕ್ಕೆ ಆಗಲ್ಲ, ಇದು ದೇಶೀಯ ಮಾರುಕಟ್ಟೆಗೆ ಏನು ಸಾವಯವ ದೃಢೀಕರಣ ಬೇಕು ಅಥವಾ ಪತ್ರ ಬೇಕು ಅದನ್ನ ನಾವು ಒದಗಿಸ್ಕೊಡ್ತೀವಿ ಖಂಡಿತ ದೇಶೀಯವಾಗಿ. ದೇಶೀಯವಾಗಿ PGS ಅಂತ ಹೇಳಿದ್ರಿ, ಏನು PGS ಅಂತ ಅಂತಂದ್ರೆ? ಓಕೆ, ಈ PGS ಅನ್ನೋಂಥದ್ದು ಪಾಲ್ಗೊಳ್ಳುವಿಕೆಯ ಖಾತರಿ ವ್ಯವಸ್ಥೆ ಅಂತ ಹೇಳಿ ಇದು ಕರೆಯುವಂಥದ್ದು, ಅದು ಇಂಗ್ಲಿಷ್ ಪದ. ಸೊ PGS ಭಾರತ ಅಥವಾ PGS ಇಂಡಿಯಾ ಅಂತ ಹೇಳಿ ಅದು ಪೂರ್ಣ ನಾಮ ಆದ್ರದ್ದು. ಸೊ ಇದು ಬಂದು ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆ ಏನ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಭಾರತ ಸರ್ಕಾರದ ಮಟ್ಟದಲ್ಲಿದೆ ಅವ್ರ ಅಂಡರ್ಲ್ಲಿ ಒಂದು ಕೇಂದ್ರ ಇದೆ, ಅದರ ಹೆಸರು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಅಂತ ಹೇಳಿ. ಆ ಒಂದು ಸಾವಯವ NCOF ಏನಿದೆ ಅದರಡಿಯಲ್ಲಿ ಮಾಡ್ತಕ್ಕಂಥ ಸಾವಯವ ದೃಢೀಕರಣನೇ PGS ಇಂಡಿಯಾ ಅಂತ ಹೇಳಿ ಕರೆಯಕ್ಕಂತಕ್ಕಂಥದ್ದು. ಸೊ ಈ PGS ಇದರಲ್ಲೂ ಸಹ ಬೆಳೆ ಉತ್ಪಾದನೆಗೆ ಪಶು ಸಂಗೋಪನೆಗೆ ಮಾನದಂಡಗಳನ್ನ ಇವರು ನಿರೂಪಿಸಿದ್ದಾರೆ. ಈ ಮಾನದಂಡಗಳು ಸಹ ಆಗ್ಲೇ ಹೇಳದಂಗೆ ಅಪ್ಪೇಡದವ್ರದ್ದು ಏನ್ NPOP ಸ್ಟ್ಯಾಂಡರ್ಡ್ಸ್ ಅಂತ ನಾವು ಮಾತಾಡ್ತೀವಿ ಆ ಸ್ಟ್ಯಾಂಡರ್ಡ್ಸ್ ಗಳನ್ನ ಇವರು ಫಾಲೋ ಮಾಡ್ತಾರೆ ಅಥವಾ ಮಾಡಬೇಕು ನಾವು ಸರ್ಟಿಫಿಕೇಶನ್ ಮಾಡುವಾಗ. ಆದ್ರೆ ಒಂದು ವ್ಯತ್ಯಾಸ ಏನು ಅಂತ ಆಗ್ಲೇ ಹೇಳದಂಗೆ ಇದು ದೇಶೀಯ ಮಾರುಕಟ್ಟೆಗೆ ಮತ್ತೆ ಆ ಒಂದು NPOP ಸ್ಟ್ಯಾಂಡರ್ಡ್ಸ್ ತುಂಬಾ ಖರ್ಚು ವೆಚ್ಚ ಇದೆ, ಆದ್ರೆ ಈ PGS ಸರ್ಟಿಫಿಕೇಶನ್ ಅಥವಾ ದೃಢೀಕರಣ ಏನಿದೆ ಇದು ಕಡಿಮೆ ವೆಚ್ಚದಲ್ಲಾಗುತ್ತೆ. ಇದನ್ನು ಸಹ ರೈತ ಗುಂಪುಗಳಿಗಾದ್ರೂ ಮಾಡಬಹುದು ಅಥವಾ ಪ್ರತಿಯೊಬ್ಬ ರೈತರು ಸಹ ಮಾಡಿಸ್ಕೋಬಹುದು. NPOP ಸ್ಟ್ಯಾಂಡರ್ಡ್ಸ್ ನು ಸಹ ರೈತ ಗುಂಪುಗಳು ಮಾಡಬಹುದು ಅಥವಾ ಪ್ರತಿಯೊಬ್ಬ ರೈತರು ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಏನು ನಾವು ಈ ಒಂದು ಕ್ರಿಯೆ ಏನಿದೆ ಸರ್ಟಿಫಿಕೇಶನ್ ಕ್ರಿಯೆ ಏನಿದೆ ಇದು ಬಹಳ ಸರಳೀಕರಣ ಆಗಿದೆ. ಅಂದ್ರೆ ತುಂಬಾ ಸರಳವಾಗಿ ಅವರು ಕೆಲವು ಅನೆಕ್ಸ್ಯೂರ್ಸ್ ಅಥವಾ ಕೆಲವು ದಾಖಲಾತಿಗಳನ್ನ ಒದಗಿಸಬೇಕು, ಮತ್ತೆ ಕೆಲವು ಅಪ್ಲಿಕೇಶನ್ ಗಳಿರ್ತವೆ ಆ ಅಪ್ಲಿಕೇಶನ್ ತುಂಬೇಕಾಗುತ್ತೆ, ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀವಿ ನಾವು. ಇನ್ಸ್ಪೆಕ್ಷನ್ ಮಾಡಿದಾಗ ಪರಿವೇಕ್ಷಣೆ ಮಾಡಿದಾಗ ಪರಿಶೀಲನೆಗೆ ಹೋದಾಗ ಅವ್ರು ಕೆಲವು ನಾವು ಕೇಳಿದಂತಹ ಸನ್ನಿವೇಶಗಳು ಏನು ಅದ್ ಬದಲಾವಣೆ ಆಗಬೇಕು ಅಥವಾ ಅಲ್ಲಿ ತಪ್ಪಾಗಿದೆ ಅದನ್ನ ಅವರು ಸರಿ ಮಾಡ್ಕೋಬೇಕಾಗುತ್ತೆ. ಆನಂತರ ನಾವು ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಆದ್ರೆ ಇದು ಪ್ರತಿ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಆಗಬೇಕು. ಪುನರಾವರ್ತನೆ ಆಗ್ಬೇಕು, ಪ್ರತಿ ವರ್ಷ ನವೀಕರಣ ಆಗ್ಲೇಬೇಕಾಗುತ್ತೆ. ಸೊ ಎನ್ಪಿಒಪಿನೂ ಆಗ್ಬೇಕಾಗುತ್ತೆ. ಬಟ್ ಇದನ್ನು ಸಹ ಬಹಳ ಸರಳವಾಗಿದೆ ಇದು. ಮತ್ತೆ ಈ ರೈತ ಗುಂಪುಗಳು ಸೇರ್ಕೊಂಡು 5-6 ಜನ ರೈತರು, ನಾನು ತುಂಬಾ ಖರ್ಚು ವೆಚ್ಚ ಆಗುತ್ತೆ ನಮಗೆ, ಅತಿ ಕಡಿಮೆ ಬೆಲೆ ಆದ್ರೂ ನಾವು 5-6 ಜನ ಬೇಕಾದ್ರೆ ಸೇರ್ಕೊಂಡು ಅವರೇನೆ ಒಂದು ಗುಂಪು ಮಾಡಿಕೊಂಡು, ಅದರಲ್ಲಿ ಒಬ್ರು ಚೇರ್ಮನ್ ಅಂತ ಅಥವಾ ಒಬ್ರು ಮುಖ್ಯಸ್ಥ ಅಂತ ಹೇಳಿ ಇನ್ನೊಬ್ರು ಆ ಒಂದು ಕಾರ್ಯವಿಧಾನ ಎಲ್ಲ ನೋಡ್ಕೊಳ್ಳೋ ಅಂತವ್ರು, ಅವ್ರವರಲ್ಲೇ ಒಂದು ಕಾರ್ಯಗಳನ್ನ ಹಂಚಿಕೊಂಡು ಎಲ್ಲರೂ ನಾವು ಸಾವಯವನ ಪಾಲಿಸ್ತಾ ಇದೀವಿ ಅನ್ನೋದನ್ನ ದೃಢೀಕರಣ ಮಾಡ್ಕೋಬಹುದು. ಎನ್ಪಿಒಪಿಗಿಂತ ಈ ಪಿಜಿಎಸ್ ಬಹಳ ಹೆಂಗೆ ಒಳ್ಳೇದು ಅಂತ ಅಂದ್ರೆ, ಈಗ ಒಂದು ಊರಲ್ಲಿ ನಾವು ಒಂದು 5 ಜನ ಇರ್ತೀವಿ, ಸಾವಯವ ಮಾಡ್ತಾ ಇರ್ತೀವಿ, ಈ ಗುಂಪು ಪಿಜಿಎಸ್ ಮೂಲಕ ಮಾಡ್ಕೊಂಡಾಗ ಆ 5 ಜನಕ್ಕೂ ಭಯ ಇರುತ್ತೆ, ನಾನೇನಾದ್ರೂ ಬೇರೆ ಅನ್ಯತಾ ಕ್ರಮಗಳನ್ನ ಮಾಡಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಸೊ ಆ ಒಂದು ಭಯ ಇರೋದ್ರಿಂದ ಅಥವಾ ಒಂದು ನಂಬಿಕೆ, ಭಯ ಅನ್ನೋದಕ್ಕಿಂತ ಒಬ್ರಿಗೊಬ್ರಿಗೆ ನಂಬಿಕೆ ಇರೋದ್ರಿಂದ 5 ಜನ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ರಫ್ತು ಮಾಡಕ್ ಆಗ್ಬೋದು, ಅಥವಾ ರಫ್ತು ಅನ್ನೋದಕ್ಕಿಂತ ಮಾರುಕಟ್ಟೆಗೆ ತಗೊಂಡು ಹೋಗಕ್ಕೆ ಖರ್ಚು ವೆಚ್ಚ ಆಗ್ಬೋದು, ಅಥವಾ ಇನ್ಪುಟ್ ಗಳು ಏನೇನ್ ಬೇಕೋ ಅವುಗಳನ್ನ ತರಿಸ್ಲಿಕ್ಕೆ ಆಗ್ಬೋದು, ಒಟ್ಟು ಕೂಡಿ ಮಾಡೋದ್ರಿಂದ ಅವರಿಗೆ ಖರ್ಚು ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತು ಮಾರ್ಕೆಟ್ನು ಅವರು ತುಂಬಾ ಸುಲಭವಾಗಿ ಪಡೀಬಹುದು. ಈಗ ಈ ಪಿಜಿಎಸ್ ಅಂಡರ್ ಅಲ್ಲಿ ಏನು ತಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಸಾವಯವ ದೃಢೀಕರಣ ಕೇಂದ್ರ ಪ್ರಾರಂಭ ಆಗಿದೆಯೋ, ಇದು ಹೇಗೆ ಪ್ರಾರಂಭ ಆಯ್ತು, ಪ್ರಕ್ರಿಯೆಗಳು ಹೇಗಿತ್ತು, ಅದ್ರ ಬಗ್ಗೆ ಹೇಳಿ. ಇದು 1.5 ವರ್ಷದಿಂದ ಇದನ್ನ ಪ್ರಯತ್ನ ಮಾಡ್ತಾನೆ ಇದ್ವಿ. ಯಾಕೆಂದ್ರೆ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ ಅಲ್ಲಿ, ಭಾರತದ ಲೆವೆಲ್ ಆಗೋದ್ರಿಂದ ಈ ಪಿಜಿಎಸ್ ಅಂಡರ್ ಅಲ್ಲಿ ನಾವು ಸರ್ಟಿಫಿಕೇಶನ್ ಏಜೆನ್ಸಿ ಸಿಗಬೇಕು ನಮಗೆ, ಸೆಂಟರ್ ಕೇಂದ್ರ ಆಗಬೇಕು ಅಂತ ಅಂದ್ರೆ, ನೀವು ಒಂದು ಉದಾಹರಣೆ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ 10 ಇರೋಂಥದ್ದು ಈ ಸಂಸ್ಥೆಗಳು, ಈ ರೀತಿಯಾಗಿ ಮಾಡ್ತಕ್ಕಂತ ಪಿಜಿಎಸ್ ಸರ್ಟಿಫಿಕೇಶನ್ ಮಾಡ್ತಕ್ಕಂತ ಸಂಸ್ಥೆಗಳು ಬರೀ 10, ಅದರಲ್ಲಿ 8 ಖಾಸಗಿಯವೇ, 2 ಮಾತ್ರ ಸರ್ಕಾರದವು. ಈ ಸರ್ಕಾರದ್ರಲ್ಲಿ ನಮ್ದು ಒಂದು, ಇನ್ನೊಂದು ಹಾಸನದಲ್ಲಿ ಇರ್ತಕ್ಕಂಥದ್ದು, ಇನ್ನ ಒಂದು ಸರ್ಕಾರದ್ದು ಅಂದ್ರೆ KSOC ಅಂತೇಳಿ ಬೆಂಗಳೂರಲ್ಲಿ ಇದೆ, ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಎಲ್ಲಾ ಸಂಸ್ಥೆಗಳು ಬೆಂಗಳೂರಲ್ಲೇ ಇದಾವೆ ಹೊರತು ಹಾಸನದಲ್ಲಿ ಯಾವುದೂ ಇಲ್ಲ. ಹಾಸನದಲ್ಲಿ ಇರ್ತಕ್ಕಂಥದ್ದು ಇದು ಒಂದೇ. ಅದರರ್ಥ ನಾವು ಬರೀ ಹಾಸನದಲ್ಲಿ ಮಾತ್ರ ದೃಢೀಕರಣ ಮಾಡಬಹುದಾ? ಇಲ್ಲ, ನಾವು ಇಡೀ ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಿ ಮಾಡಬಹುದು. ನಮ್ಮ ಅಕ್ಕಪಕ್ಕ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ದೃಢೀಕರಣ ಮಾಡಿಸ್ಕೊಂಡು ಖಂಡಿತವಾಗ್ಲೂ ಮಾಡಿಸ್ಕೊಂಡು ಹೋಗ್ಬೋದು ಸರ್. ಇಡೀ ಭಾರತದಲ್ಲಿ ನಮಗೆ ಮಾಡುವಂತಹ ಹಕ್ಕಿದೆ, ಅಂದ್ರೆ ನಮಗೆ ಪರಿಮಿತಿ ಕೊಟ್ಟಿದ್ದಾರೆ, ಪರಿಮಿತಿ ಅಲ್ಲಿವರೆಗೂ ಕೊಟ್ಟಿದ್ದಾರೆ ನಮಗೆ. ಮತ್ತೆ ಇದು 1.5 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಲೇ ಇದ್ವಿ. ಸೊ ಈ ಪ್ರಯತ್ನಕ್ಕೆ ಅಥವಾ ಈ ಕೇಂದ್ರಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳು ಮತ್ತೆ ಎಕ್ಸ್ಪರ್ಟೈಸ್ ಅಂತ ಏನ್ ನಾವು ಮಾತಾಡ್ತೀವಿ, ನಮ್ದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಪಶು ಸಂಗೋಪನೆಗೆ ಸಂಬಂಧಿಸಿದಂತ ನುರಿತ ತಜ್ಞರುಗಳು ಇದಾರೆ. ಸೊ ಮತ್ತೆ ಆ ತಜ್ಞರುಗಳು ಇರೋದ್ರಿಂದನೇ ಮತ್ತೆ ಪಿಜಿಎಸ್ ಅಂಡರ್ ಅಲ್ಲಿ ಮುಖ್ಯವಾಗಿ ಎಲ್ಲಾ ಸಂಸ್ಥೆಗಳು ಕೃಷಿ ಉತ್ಪನ್ನಗಳಿಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ, ಆದ್ರೆ ಸಾವಯವ ಪಶು ಸಂಗೋಪನೆ ಉತ್ಪನ್ನಗಳಿಗೆ ಅವರಲ್ಲಿ ಅಷ್ಟೊಂದು ನುರಿತ ತಜ್ಞತೆ ಇಲ್ಲ. ಹಾಗಾಗಿ ನಮ್ಮ ಸಂಸ್ಥೆ ಪಶು ವೈದ್ಯಕೀಯ ಕ್ಷೇತ್ರದಲ್ಲಿರೋದ್ರಿಂದ ಸಾವಯವ ಪಶು ಸಂಗೋಪನಾ ಉತ್ಪನ್ನಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ಲಿ, ರೈತರಿಗೆ ಸುಲಭವಾಗಿ ದೃಢೀಕರಣ ಸಿಗ್ಲಿ, ಯಾಕೆಂದ್ರೆ ಮಾರುಕಟ್ಟೆ ಸಾಕಷ್ಟು ಬೇಡಿಕೆ ಇದೆ ಈಗ. ಹಾಗಾಗಿ ನಮ್ಮನ್ನ ಸ್ಪೆಸಿಫಿಕ್ ಆಗಿ ಅಂದ್ರೆ ಮೂಲತವಾಗಿ ಸಾವಯವ ಪಶು ಸಂಗೋಪನಾ ಉತ್ಪನ್ನಗಳಿಗೆ ನೀವು ಹೆಚ್ಚು ಪ್ರಮಾಣೀಕರಣಕ್ಕೆ ನೀವು ಅನುಗುಣವಾಗಿದ್ದೀರಿ, ಹಾಗಾಗಿ ನಿಮ್ಗೆ ಈ ಸಂಸ್ಥೆನ ಸಿಗ್ಬೋದು ಅಂತ ಹೇಳಿ ನಮ್ಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ನಾವು ಮಾಡಿದೀವಿ, ಕಾಲೇಜಿಂದ ಮತ್ತೆ ಯೂನಿವರ್ಸಿಟಿಯಿಂದ ಮತ್ತೆ ನಮ್ಮ ಡೀನರ್ ಅವರಿಂದ ಸಾಕಷ್ಟು ಬೆಂಬಲ ಇದೆ ಇದಕ್ಕೆ. ಮತ್ತೆ ನಾವು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಖಾಸಗಿ ಸಂಸ್ಥೆಗಳಿಗಿಂತನೂ ಕಡಿಮೆ ವೆಚ್ಚದಲ್ಲಿ, ಅಂದ್ರೆ ಏನು ಸರ್ಕಾರ ಸೂಚಿಸಿರುತ್ತೆ ಆ ವೆಚ್ಚಕ್ಕೆ ಅನುಗುಣವಾಗಿನೇ ನಾವು ದೃಢೀಕರಣ ಮಾಡಲಿಕ್ಕೆ ತಯಾರಿದ್ದೀವಿ. ಈ ದೃಢೀಕರಣದಲ್ಲಿ ಮುಖ್ಯವಾಗಿ ರೈತರು ಯಾರೆಲ್ಲ ಬೇಕು ಅಂತಾರೆ, ಕೆಲವರು ಅನ್ಕೋಬಹುದು ಇವತ್ತು ಹೋಗಿ ನಾವು ಅಪ್ಲಿಕೇಶನ್ ಕೊಡ್ತೀವಿ ನಾಳೆಯಿಂದ ಆರ್ಗ್ಯಾನಿಕ್ ಆಗ್ಬಿಡುತ್ತೆ ನಮ್ದು, ಆ ರೀತಿ ಆಗಲ್ಲ. ಯಾಕಂದ್ರೆ ಕೆಲವು ಮಾನದಂಡಗಳಿದಾವೆ, ಮಾನದಂಡಗಳಲ್ಲಿ ಕೃಷಿ ಉತ್ಪನ್ನನೇ ನಾವು ಸಾವಯವ ಅನ್ಬೇಕು ಅಂತ ಅಂದ್ರೆ ಕನಿಷ್ಠ 1-2 ವರ್ಷ ಬೇಕು. ಸೊ ಅದೇ ರೀತಿ ಪಶು ಸಂಗೋಪನೆಯಲ್ಲಿ ಸಾವಯವ ಅನ್ಬೇಕು ಅಂತ ಅಂದ್ರೆ ಅವ್ಕೆ ತಿನ್ಸಂತ ಆಹಾರನು ಸಾವಯವ ಆಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ರೈತರಿಗೆ ಬೇಕು ಸಾವಯವ ದೃಢೀಕರಣ ಮಾಡಿಸ್ಬೇಕು ಅಂತ ಇದ್ರಿ, ಅವರು ಯಾವುದೇ ರೀತಿಯಾಗಿ ಯೋಚನೆ ಮಾಡದಲೆ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ಕೊಡ್ತೀವಿ. ಆದ್ರೆ ಅವರು ಕೊಡಬೇಕಾದಂತಹ ಕೆಲವು ದಾಖಲಾತಿಗಳು, ನಿಯಮಗಳು, ಮಾನದಂಡಗಳು ಅವರು ಪಾಲಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮನ್ನ ಅವರು ಬಂದು ಕಂಡ್ರೆ ಖುದ್ದಾಗಿ ನಾವು ಅವ್ರಿಗೆ ಬೇಕಾದಂತಹ ಎಲ್ಲಾ ವಿಷಯಗಳನ್ನು ತಿಳಿಸಿ ಆನಂತರ ಆ ಪ್ರಕ್ರಿಯೆಯನ್ನ ನಾವು ಪ್ರಾರಂಭ ಮಾಡಬಹುದು. ಮತ್ತೆ ಪಿಜಿಎಸ್ ಸಿಸ್ಟಮ್ನಲ್ಲೂ ಸಹ ಟ್ರೇಸಬಿಲಿಟಿ ಅಂತ ಕರಿತೀವಿ ನಾವು. ಟ್ರೇಸಬಿಲಿಟಿ ಅಂದ್ರೆ ಎಲ್ಲಿಂದ ಉತ್ಪಾದನೆ ಆಯಿತು, ಎಲ್ಲಿಗೆ ಹೋಗಿತ್ತು, ಎಲ್ಲಿಂದ ಬಂದಿದೆ ಇದು, ಅದನ್ನ ನಾವು ವೆಬ್ ಪೋರ್ಟಲ್ಗಳಲ್ಲಿ ನಾವು ಅವ್ರ ಡಾಟಾ ಎಂಟ್ರಿ ಎಲ್ಲ ಮಾಡಿರ್ತೀವಿ ನಾವು. ಅವ್ರ ಪ್ರತಿಯೊಬ್ಬ ರೈತರಿಗೂ ಅವ್ರದೇ ಆದ ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ಆ ರೀತಿ ಮಾಡಿದಾಗ ಟ್ರೇಸಬಿಲಿಟಿನೂ ಸಿಗುತ್ತೆ. ಮತ್ತೆ ನಾವು ಕನ್ಸ್ಯೂಮರ್ಸ್ ಹೇಳೋದಾದ್ರೆ ಖರೀದಿದಾರರಿಗೆ ಖಂಡಿತವಾಗ್ಲೂ ಎನ್ಪಿಒಪಿ ಸ್ಟ್ಯಾಂಡರ್ಡ್ಸ್ಗೆ ಸಮನಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ PGS ಸರ್ಟಿಫಿಕೇಶನ್. ಹಾಗಾಗಿ ಯಾರೆಲ್ಲ ಖರೀದಿ ಮಾಡುವಾಗ ದಯವಿಟ್ಟು ಪ್ರಮಾಣೀಕರಣ ಅಥವಾ ದೃಢೀಕರಣ ಆಗಿದೆಯೋ ಇಲ್ವೋ ಅನ್ನೋಂಥದ್ನ ಒಂದ್ಸತಿ ಗಮನಿಸಿ ಆಗಿರ್ತಕ್ಕಂಥ ಉತ್ಪನ್ನಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಆವಾಗ ರೈತರಿಗೂ ಒಳ್ಳೇದು, ಈ ದೃಢೀಕರಣ ವ್ಯವಸ್ಥೆ ಏನ್ ಚಾಲ್ತಿ ಇದೆ ನಮಗೂ ಒಳ್ಳೇದು. ಈಗ ನಾವು ದೃಢೀಕರಣ ಮಾಡಿಸ್ಕೋಬೇಕು ಅಂತ ಯಾರೋ ಒಬ್ಬ ರೈತನಿಗೆ ಅನ್ಸುತ್ತೆ, ಅವರು ನಿಮ್ಮಲ್ಲಿಗೆ ಬರಬೇಕು, ಹೇಗೆ ಬರಬೇಕು? ಏನಾದರೂ ದಾಖಲಾತಿಗಳನ್ನು ತರಬೇಕಾ, ಏನಾದರೂ ಸ್ಯಾಂಪಲ್ಗಳನ್ನು ತರಬೇಕಾ, ಹೇಗೆ ಬಂದು ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿಗೆ ಬರಬೇಕು? ಖುದ್ದಾಗಿ ನಮ್ಮ ಕೇಂದ್ರ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲೇ ಇದೆ, ಅದಕ್ಕೆ ನಿಗಾ ಅಧಿಕಾರಿಯಾಗಿ ಅಥವಾ ಆ ಕೇಂದ್ರದ ಅಧಿಕಾರಿಯಾಗಿ ನಾನೇ ಇದ್ದೀನಿ. ಸೊ ಬೇಕಾದಂತಹ ರೈತರು ನನ್ನ ದೂರವಾಣಿ ಮೂಲಕ ಸಂಪರ್ಕಿಸಬಹುದು. ಬರುವಾಗ ಸಾಮಾನ್ಯವಾಗಿ ಮೊದಲನೇ ಅವಧಿಯಲ್ಲಿ ಬಂದಾಗ ಅವ್ರಿಗೂ ಏನು ಗೊತ್ತಿರಲ್ಲ ಸಾಮಾನ್ಯವಾಗಿ, ಸೊ ಮೊದಲನೇ ದೂರದಿಂದ ಬರೋಂತವ್ರು ಹಂಗಾಗಿ ಸುಮ್ನೆ ಬಂದು ಸುಮ್ನೆ ಹೋಗೋದಕ್ಕಿಂತ ಹೌದು ಕನಿಷ್ಠ ಇಂತ ದಾಖಲಾತಿಗಳು ಅಥವಾ ಸ್ಯಾಂಪಲ್ ಗಳನ್ನ ತಂದ್ರೆ ಅನುಕೂಲ ಅನ್ನೋ ತರದಲ್ಲಿ ಸಾಮಾನ್ಯವಾಗಿ ಹೇಳೋದಾದ್ರೆ ಅವ್ರದ್ದು ಮಣ್ಣಿನ ಚೀಟಿ ಅಂತ ಕರಿತೀವಿ ನಾವು. ಹೌದು, ಅಂದ್ರೆ ಮಣ್ಣಿನ ಫಲವತ್ತತೆ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿ, ಹೆಲ್ತ್ ಕಾರ್ಡ್ ಅಂತ ಇದೆ ಅದನ್ನೊಂದು, ಮತ್ತೆ ಅವ್ರದ್ದು ಜಮೀನ್ದು ದಾಖಲಾತಿ, ಮತ್ತೆ ಸಾಧ್ಯ ಆದ್ರೆ ಫೋಟೋಗಳು, ಅವ್ರು ಏನು ಬೆಳೀತಾ ಇದೀವಿ, ಅವ್ರು ಆರ್ಗ್ಯಾನಿಕ್ ಅಂತ ಕ್ಲೈಮ್ ಮಾಡ್ತಿರ್ತಾರೆ ಆಲ್ರೆಡಿ ಅವರು. ಸೊ ಆ ಒಂದು ಫೋಟೋಗಳು ಮತ್ತೆ ಅವ್ರದ್ದು ಫೋಟೋ ಇಷ್ಟನ್ನ ತಗೊಂಡ್ಬಂದ್ರೆ ಮೊದಲನೇ ಹಂತದಲ್ಲಿ ಅವ್ರದ್ದೊಂದು ಲಾಗಿನ್ ಐಡಿ ಅಂತ ನಾವು ಪ್ರಾರಂಭಿಸಿ ಆನಂತರ ಏನೇನ್ ಬೇಕು, ಯಾಕಂದ್ರೆ ನಾವು ಖುದ್ದಾಗಿ ಪರಿಶೀಲನೆಗೆ ಹೋಗ್ಬೇಕಾಗುತ್ತೆ. ಸೊ ಆ ಮಟ್ಟದಲ್ಲಿ ಅವಾಗ ಯಾವ ರೀತಿ ಮಾಡ್ತಾ ಇದಾರೆ, ಅಲ್ಲಿ ಏನು ಕರೆಕ್ಷನ್ಸ್ ಬೇಕು, ಅವುಗಳನ್ನೆಲ್ಲ ನಾವು ತಿಳಿಸಿ ಎಷ್ಟು ದಿನ ಇದಕ್ಕೆ ಸಮಯ ಹಿಡಿಬಹುದು ಅನ್ನೋದಾದ್ರೆ, ನೀವೇನಾದ್ರೂ ಪೂರ್ಣ ಪ್ರಮಾಣವಾಗಿ ಆರ್ಗ್ಯಾನಿಕ್ ಅಂತ ಸಾವಯವನೇ ಪರಿಪಾಲನೆ ಮಾಡ್ಕೊಂಡ್ಬಂದ್ರೆ ಒಂದ್ ತಿಂಗಳು ಒಂದೂವರೆ ತಿಂಗಳಲ್ಲಿ ನಾವು ದೃಢೀಕರಣ ಪತ್ರನ ನೀಡಬಹುದು. ಆದ್ರೆ ದೃಢೀಕರಣ ಪತ್ರ ಎರಡು ರೀತಿಯಾಗಿದೆ, ಈ ಒಂದು ಕೃಷಿ ಉತ್ಪನ್ನಗಳಿಗಾಗಬಹುದು ಅಥವಾ ಪಶುಸಂಗೋಪನಾ ಉತ್ಪನ್ನಗಳಿಗಾಗಬಹುದು. ಇದನ್ನ PGS ಇಂಡಿಯಾ ಗ್ರೀನ್ ಅಂತ ಒಂದು, PGS ಇಂಡಿಯಾ ಆರ್ಗ್ಯಾನಿಕ್ ಅಂತ ಕರಿತೀವಿ. ಇದರ ಅರ್ಥ ಏನು PGS ಇಂಡಿಯಾ ಗ್ರೀನ್ ಅಂತ ಅಂದ್ರೆ ಇದು ಪ್ರಾರಂಭದ ಹಂತ. ಈ ಹಂತದಲ್ಲಿ ಯಾವುದೇ ಪರಿವರ್ತನೆ ಅಂದ್ರೆ ಲೋಗೋ ಇದು ಸೂಚಿಸೋದು ಏನು ಅಂತ ಅಂದ್ರೆ ಅಥವಾ ಸರ್ಟಿಫಿಕೇಟ್ ಇದರ ಅರ್ಥ ಏನು ಅಂತ ಅಂದ್ರೆ ಪರಿವರ್ತನೆ ಪ್ರಕ್ರಿಯೆಯಲ್ಲಿರ್ತಕ್ಕಂತ ಕೃಷಿ ಕ್ಷೇತ್ರಗಳಿಂದ ಪಡೆದಂತ ಉತ್ಪನ್ನಗಳು. ಇದು ಸಾಮಾನ್ಯವಾಗಿ 1-2 ವರ್ಷ ಇರುತ್ತೆ ಕೃಷಿ ಉತ್ಪನ್ನಗಳಿಗೆ. ಆದ್ರೆ PGS ಇಂಡಿಯಾ ಆರ್ಗ್ಯಾನಿಕ್ ಅಂತ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಸಾವಯವ ಪ್ರದೇಶಗಳಿಂದನೇ ಉತ್ಪಾದನೆ ಆದಂತಹ ಉತ್ಪನ್ನಗಳು ಅಂತ ಕರೆಯುವಂಥದ್ದು. ಇದುವರೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿರುವ ಸಾವಯವ ದೃಢೀಕರಣ ಕೇಂದ್ರದ ಚಟುವಟಿಕೆಗಳ ಕುರಿತಂತೆ ಅಲ್ಲಿನ ಮುಖ್ಯಸ್ಥರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸ್ಥಿರ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸ್ಥಿರ ದೂರವಾಣಿ ಸಂಖ್ಯೆ 08-172-24-53-73. ಸ್ಥಿರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08-172-24-53-73. ಇನ್ನು ಡಾಕ್ಟರ್ ಹೇಮಂತ್ ಗೌಡ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೇಗಿದೆ? 900-80-20-862. ಡಾಕ್ಟರ್ ಹೇಮಂತ್ ಗೌಡ ಅವರ ಸಂಪರ್ಕಕ್ಕಾಗಿ ಅವರ ಸಂಖ್ಯೆ 900-80-20-862. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕೃಷಿರಂಗದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿರುವ ಸಾವಯವ ದೃಢೀಕರಣ ಕೇಂದ್ರದ ಚಟುವಟಿಕೆಗಳ ಕುರಿತು ಅಲ್ಲಿಯ ಮುಖ್ಯಸ್ಥರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ಸ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ ಟೋಕನ್ ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ, ಅದೇ ಸೌಲಭ್ಯ ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ಕೃಷಿರಂಗ ಬಿತ್ತರವಾಯಿತು. ಬೆಳಗ್ಗೆ 6:30